ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಸ್ಟಮಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೆಳಗರೆ ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಸಂರಕ್ಷಿತ ಬೇಸಾಯದಲ್ಲಿ ತರಕಾರಿ ಬೆಳೆಗಳ ನಿರ್ವಹಣೆ, ಈ ಕುರಿತು ಡಾಕ್ಟರ್ ವಿಜಯ್ ಕುಮಾರ್ ರಾಥೋಡ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ಶರಣಬಸವ ಚೌಳೇನ್. ಆತ್ಮೀಯ ರೈತ ಬಾಂಧವರೇ, ಇವತ್ತು ನಮ್ಮ ಕೃಷಿಯೊಳಗ ಲಾಭದಾಯಕ ಕೃಷಿ ಅಂದ್ರೆ ತರಕಾರಿ ಬೆಳೆ ಬೆಳೆಯುವಂತಹದ್ದು. ಯಾಕಂದ್ರೆ ತರಕಾರಿ ಪ್ರತಿನಿತ್ಯ ಬೇಕು ಎಲ್ಲರಿಗೂ ಕೂಡ. ತರಕಾರಿ ಆರೋಗ್ಯಕ್ಕೆ ಒಳ್ಳೇದು, ಹಾಗೇನೆ ತರಕಾರಿ ಬೇಗ ಬರ್ತದೆ, ಮತ್ತೆ ಲಾಭಾಂಶ ಕೂಡ ಪ್ರತಿನಿತ್ಯ ನಮ್ಗೆ ಸಿಗೋ ಸಾಧ್ಯತೆ ಇದೆ. ಇವತ್ತು ಎಷ್ಟೋ ಜನ ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ, ಅವರು ಕೂಡ ತರಕಾರಿ ಬೆಳೆಗಳನ್ನ ಬೆಳಿಬಹುದು. ಮತ್ತೆ ತರಕಾರಿ ಬೆಳೆಗಳನ್ನ ಇನ್ನೂ ವಿಶೇಷವಾಗಿ ಅಂದ್ರೆ ಸೌರಕ್ಷಿತ ಬೇಸಾಯ ಕ್ರಮಗಳಲ್ಲಿ ಬೆಳೆಯೋದು ಬಹಳ ಒಳ್ಳೇದು. ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಲ್ಲ, ಕಳೆ ಎಲ್ಲ ಬೆಳೆಯೋದಿಲ್ಲ, ಆಮೇಲೆ ತರಕಾರಿ ಬೆಳೆಯಲಿಕ್ಕೆ ಬೇಕಾದ ವೆಚ್ಚ ಕೂಡ ಕಡಿಮೆ ಆಗ್ತದೆ. ಉತ್ತಮವಾದ ವಾತಾವರಣದೊಳಗ ತುಂಬಾ ಚೆನ್ನಾಗಿ ಬೆಳಿತಾವು ಮತ್ತೆ ಆರೋಗ್ಯದಾಯಕವಾಗಿರ್ತಾವು. ಇವತ್ತು ಮುಖ್ಯವಾಗಿ ನಾವು ಏನೇ ಬೆಳೆದ್ರೂ ಕೂಡ ಆದಷ್ಟು ಕಡಿಮೆ ರಾಸಾಯನಿಕಗಳನ್ನು ಉಪಯೋಗ ಮಾಡಿ ಒಂದು ಎಲ್ಲರ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನೊಳಗೆ ನಾವು ಕರ್ತವ್ಯ ನಿರ್ತಾರಾದ್ರೆ ಅದು ಒಂದು ಒಳ್ಳೆಯ ಸೇವೆ ಆಗುತ್ತೆ, ನಮಗೂ ಕೂಡ ಒಂದು ಸಮಾಧಾನ ಆಗ್ತದೆ, ಮತ್ತೆ ಉತ್ತಮವಾದ ಬೆಳೆಯನ್ನು ಬೆಳೆಯಬಹುದು. ಇಲ್ಲದೆ ಹೋದ್ರೆ ಖರ್ಚು ಹೆಚ್ಚಾಗ್ತದೆ, ಇನ್ನೊಬ್ಬರ ಆರೋಗ್ಯನೂ ಹಾಳಾಗ್ತದೆ. ಹೀಗಾಗಿ ರಾಸಾಯನಿಕಗಳ ಕಡಿಮೆ ಉಪಯೋಗ ಮಾಡಿ ತರಕಾರಿ ಬೆಳೆಗಳನ್ನ ಬೆಳೆಯುವುದು ಒಳ್ಳೇದು ಅಂತ ಹೇಳ್ತಾ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರಿದ್ದಾರೆ. ತರಭಾವಿಯ ಕಿತ್ತೂರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದ ತರಕಾರಿ ಬೆಳೆಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಇವತ್ತು ತರಕಾರಿ ಬೆಳೆಗಳನ್ನ ಸಂರಕ್ಷಿತ ಬೇಸಾಯ ಕ್ರಮಗಳಿಂದ ಹೆಂಗ್ ಬೆಳಿಬಹುದು, ಅದರ ಮಹತ್ವ ಏನು, ಮತ್ತೆ ಯಾವ ಬೆಳೆಗಳು ಸೂಕ್ತವಾಗಿವೆ, ಹೇಗೆ ನಾವು ತಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ಇವೇ ಮುಂತಾದ ಕೆಲವೊಂದು ವಿಷಯಗಳನ್ನು ಕುರಿತಂತೆ ಚರ್ಚೆ ಮಾಡೋಣಂತೆ. ಆತ್ಮೀಯ ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೇ, ತಮಗೆ ಸ್ವಾಗತ, ಸುಸ್ವಾಗತ. ಎಲ್ಲಾ ಕೇಳುಗರಿಗೂ ಮತ್ತೆ ರೈತರಿಗೂ ನನ್ನ ನಮಸ್ಕಾರಗಳು. ಈಗಾಗಲೇ ಸರ್ ನಮಗೆ ಸಂರಕ್ಷಿತ ಬೇಸಾಯ ಮತ್ತೆ ತರಕಾರಿ ಬೆಳೆಗಳಲ್ಲಿ ಒಂದು ಒಳ್ಳೆಯ ಹೆಚ್ಚಿನ ಇಳುವರಿ, ಉತ್ತಮ ಗುಣಮಟ್ಟ ಹಾಗೂ ಕಡಿಮೆ ರಾಸಾಯನಿಕ ಬಳಕೆ ಮಾಡಿ ಒಳ್ಳೆಯ ಉತ್ಕರ್ಷವಾದ ತರಕಾರಿಗಳನ್ನ ಬೆಳೆಯಬಹುದು, ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋ ಬಗ್ಗೆ ಆಗಲೇ ನಿಮಗೆ ಒಂದ್ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನಿಸಿದಕ್ಕೆ ತುಂಬಾ ಧನ್ಯವಾದಗಳು ಸರ್. ವಿಜಯ್ ಕುಮಾರ್ ರಾಠೋಡ್ ಅವರೇ, ಬಹಳ ಸಂತೋಷ ಆಯ್ತು. ತಮ್ಮ ಒಂದು ಆತ್ಮೀಯತೆ ಅಂದ್ರೆ ರೈತರ ಬಗೆಗಿನ ತಮ್ಮ ಕಾಳಜಿ ಮತ್ತು ಈ ಒಂದು ತರಕಾರಿ ಬೆಳೆಗಳು ಒಂದು ಉತ್ತಮ ಗುಣಮಟ್ಟದಲ್ಲಿ ಬಂದು ಮಾರುಕಟ್ಟೆಗಾಗ್ಲಿ, ಆಮೇಲೆ ಪ್ರತಿಯೊಬ್ಬರ ಮನೆ ಮನೆಗೂ ಉತ್ತಮ ಆರೋಗ್ಯವನ್ನು ತೆಗೆದುಕೊಂಡು ಹೋಗುವ ನಿಟ್ಟಿನೊಳಗೆ ಒಂದು ರೈತರಿಗೆ ಮಾಹಿತಿ ನೀಡುವ ಕೆಲಸ ಮಾಡ್ತಾ ಇದ್ರಲ್ಲ, ನಿಜವಾಗಿ ಸ್ವಾಗತಾರ್ಹ. ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೇ, ಪ್ರಪ್ರಥಮವಾಗಿ ಈ ಸಂರಕ್ಷಿತ ಬೇಸಾಯ ಕ್ರಮಗಳಲ್ಲಿ ಈ ತರಕಾರಿ ಬೆಳೆಗಳನ್ನು ಬೆಳೆಯುವುದೇನಿದೆಯಲ್ಲ, ಇದರ ಮಹತ್ವವನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಡಬಹುದಾ? ಸಂರಕ್ಷಿತ ಬೇಸಾಯ ಅಂದ್ರೆ ಈಗೇನಿದೆ, ನಮ್ಮ ಹೊರ ವಾತಾವರಣದಲ್ಲಿ ನಾವೇನ್ ಬೆಳಿತೇವಲ್ಲ, ಸೊ ಇಲ್ಲಿ ನಮ್ಮ ನೈಸರ್ಗಿಕವಾಗಿ ನಾವು ಬೆಳೆಯುವಂತ ಬೆಳೆಗಳು. ಇಲ್ಲಿ ಏನಾಗುತ್ತೆ, ಹೊರಗಡೆ ಕೀಟ ಮತ್ತು ರೋಗಗಳ ಬಾಧೆ ತುಂಬಾ ಜಾಸ್ತಿ ಇರ್ತವೆ, ಹಾಗಾಗಿ ಕೆಲವೊಂದ್ಸಲ ನಮ್ಗೆ ಕೀಟಗಳ ಬಾಧೆ ಕಂಟ್ರೋಲ್ ಮಾಡಕ್ಕಾಗಲ್ಲ, ತಡೆಗಟ್ಟು ಸ್ವಲ್ಪ ಕಷ್ಟ ಹೊರಗಡೆ ಅಲ್ಲ. ಮತ್ತೆ ನಿಮ್ದು ಒಂದು ಒಳ್ಳೆಯ ಗುಣಮಟ್ಟದ ಯಾವುದೇ ಒಂದು ತರಕಾರಿ ಪಡ್ಕೊಳ್ಳಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಮುಖ್ಯವಾಗಿ ನಮ್ಮ ದೇಶದಲ್ಲಿ, ಹೆಚ್ಚು ಕಡಿಮೆ ಭಾರತ ದೇಶದಲ್ಲಿ ಸಣ್ಣ ರೈತರುಗಳ ಸಂಖ್ಯೆ ಜಾಸ್ತಿ ಇದೆ. ಮತ್ತೆ ಮೇಲಾಗಿ ಏನಾಗಿದೆ ಅಂದ್ರೆ ಭೂಮಿ ಆದಷ್ಟು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಮುಂಚೆ ಇದ್ದಷ್ಟು ನಮ್ಮ ಭೂಮಿ ಹಿಡುವಳಿ ಇವಾಗ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಮತ್ತೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಏನಾಗುತ್ತೆ, ಈಗ ಜನಸಂಖ್ಯೆ ಜಾಸ್ತಿ ಆಗ್ತದೆ, ಎಲ್ಲಾ ಜನಸಂಖ್ಯೆಗೂ ಅವ್ರಿಗೆ ಒಂದು ಊಟಕ್ಕೆ ವ್ಯವಸ್ಥೆ ಆಗ್ಬೇಕು. ಅದು ನಮ್ಮ ದೇಶದಲ್ಲಿ ಇರುವಂತ ಭೂ ಹಿಡುವಳಿಯಿಂದ ಮಾತ್ರ ಸಾಧ್ಯ. ಹೊರಗಡೆಯಿಂದ ನಾವು ಎಷ್ಟು ಇಂಪೋರ್ಟ್ ಅಥವಾ ಹೊರಗಡೆಯಿಂದ ತರಿಸ್ಕೊಂಡು ಊಟ ಕೊಡೋದು ಕಷ್ಟ ಆಗುತ್ತೆ. ಸೊ ಇಂಥ ಒಂದು ವಾತಾವರಣದಲ್ಲಿ, ಇಂಥ ಒಂದು ಸಂದರ್ಭದಲ್ಲಿ ಈ ಸಂರಕ್ಷಿತ ಬೇಸಾಯ ಇದೆಯಲ್ಲ, ಒಂದು ಉದಾಹರಣೆ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಟೊಮ್ಯಾಟೊ ಬೆಳೆ ಅಂತಕೊಳ್ಳೋಣ. ಟೊಮ್ಯಾಟೊ ಬೆಳೆಯನ್ನು ನಾವು ಹೊರಗಡೆ ಹೊರ ವಾತಾವರಣದಲ್ಲಿ ಬೆಳೆದಾಗ ಒಂದು ಹೆಕ್ಟರ್ಗೆ ಅಂದ್ರೆ 2.5 ಎಕರೆ ಜಮೀನಿನಲ್ಲಿ ನಾವು ಕನಿಷ್ಠ ಏನಿಲ್ಲ ಅಂದ್ರೆ ಒಳ್ಳೆ ಹೈಬ್ರಿಡ್ ನ ಬಳಕೆ ಮಾಡಿದಾಕರ ಒಂದು 70-80 ಟನ್ ಅಷ್ಟು ತೆಗೆಯಬಹುದು. ಒಳ್ಳೆ ಎಲ್ಲಾ ಒಂದು ಸೌಕರ್ಯ ವಹಿಸಿ ಎಲ್ಲಾ ಒಂದು ಮುಚ್ಚಳತೆ ಕಾಳಜಿ ಮಾಡಿಕೊಂಡು ಮಾಡಿದ್ಮೇಲೆ ಅದೇ ನೀವು 1,000 ಮೀಟರ್ ಸ್ಕ್ವೇರ್ ಒಂದು 10 ಗುಂಟಿ ಜಾಗದಲ್ಲಿ ಒಂದು ಸಂರಕ್ಷಿತ ಬೇಸಾಯ ಮಾಡಿದ್ರೆ ಅದೇ ಒಂದು ಟೊಮ್ಯಾಟೊ ಇಳುವರಿ ನಿಮಗೆ ಕನಿಷ್ಠ ಏನೂ ಇಲ್ಲ ಅಂದ್ರೂ 100-150 ಟನ್ ನಾವು ಪಡಿಬಹುದು. 2.5 ಎಕರೆಗೂ ಮತ್ತೆ 1 ಗುಂಟೆಗೂ ಕಂಪೇರ್ ಮಾಡಿದಾಕರ ಇಳುವರಿ ತುಂಬಾ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗತ್ತೆ, ನಮ್ಮ ಏನು ನಮಗೆ ಬೇಕಾಗಿದ್ದ ತರಕಾರಿಗಳು ಟೊಮ್ಯಾಟೊ ಅಂತಲ್ಲ ಬೇರೆ ತರಕಾರಿಗಳು ಕೂಡ ಅಲ್ಲಿ ನಮಗೆ ಜಾಸ್ತಿ ಉತ್ಪಾದನೆ ಆಗುತ್ತೆ. ಇನ್ನೊಂದೇನಾಗತ್ತೆ, ನಮ್ಮ ಸಂರಕ್ಷಿತ ಬೇಸಾಯದಲ್ಲಿ ಕೀಟನಾಶಕಗಳು ಕಡಿಮೆ ಬಹಳ, ಯಾಕಂದ್ರೆ ಎಲ್ಲಾ ಕಡೆಯಿಂದ ಸಂರಕ್ಷಿತವಾಗಿ ಬೆಳೀತಾ ಇರ್ತೀವಿ, ಅದನ್ನ ಹೊರಗಡೆಯಿಂದ ಕೀಟಗಳ ಒಂದು ಹಾವಳಿ ಆಗೋದು ಕಮ್ಮಿ ಆಗತ್ತೆ. ಮೂತ್ರ ನಮ್ದು ಎಲ್ಲ ಕಾಳಜಿಯಿಂದ ಮಾಡೋದ್ರಿಂದ ನಮ್ಗೆ ರೋಗ ಬಾಧೆ ಕಡಿಮೆ ಆಗತ್ತೆ. ಗುಣಮಟ್ಟ ಅಂತ ಹೇಳ್ತೀವಲ್ಲ, ಆ ಗುಣಮಟ್ಟ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ತರ ಒಂದು ಸಾವಯವ ಕೃಷಿ ಪದ್ಧತಿನೂ ಕೂಡ ನಾವು ಪಾಲ್ಯವಸದಲ್ಲಿ ಮಾಡಿಕೊಂಡು ಅದರಿಂದ ನಾವು ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಜೊತೆಗೆ ಇನ್ನೊಂದೇನಾಗತ್ತೆ ಅಂದ್ರೆ, ತರಕಾರಿ ಬೆಳೆಗಳು ಅಂದಾಕಾರ ಹೆಚ್ಚಾಗಿ ಎಲ್ಲಾ ತರಕಾರಿಗಳು ರೋಗ ಮತ್ತೆ ರುಜಿನಗಳ ಕಾಟ ಬಹಳ ಜಾಸ್ತಿ. ನಮಗೆ ಎಷ್ಟು ಕಡಿಮೆ ನಾವು ಅದನ್ನ ಕೀಟನಾಶಕಗಳ ಮತ್ತೆ ರೋಗ ನಾಶಕಗಳ ಬಳಕೆ ಮಾಡ್ತೀವಲ್ಲ, ಅಷ್ಟು ನಮಗೆ ನಮ್ಮ ದೇಹದ ಒಂದು ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಲು ಹೆಚ್ಚಿನ ನಾವು ಗಮನ ಕೊಡಬಹುದು. ಹೊರಗಡೆ ನಾವು ಬೆಳೆಯುವಂತೆ ಬೆಳೆಗಳಲ್ಲಿ ನಿಮ್ದು ಏನು ಕೀಟನಾಶಕ ಬಳಕೆ ಆಯ್ತು ಅಥವಾ ರೋಗಗಳು ಜಾಸ್ತಿ ಆಗೋಯ್ತು, ಗುಣಮಟ್ಟ ಆಯ್ತು, ಇವೆಲ್ಲ ತುಂಬಾ ಕಡಿಮೆ ಆಗತ್ತೆ. ಅದು ನಮ್ಮ ಲೋಕಲ್ಗೆ ಅಂದ್ರೆ ನಮ್ಮ ಪ್ರದೇಶಕ್ಕಷ್ಟೇ ಸೀಮಿತವಾಗಿ ಬೆಳೆಗಳನ್ನು ನಾವು ಮಾಡಬಹುದು. ಹೊರದೇಶಕ್ಕೆ ಕಳಿಸಬೇಕಾದ್ರೆ ಆಗ್ತಿಲ್ಲ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಟೊಮ್ಯಾಟೊದ ಒಂದು ಇಳುವರಿ ಅಥವಾ ಉತ್ಪಾದಕತೆ ಹೇಳ್ತೀವಲ್ಲ, ನಮ್ಮ ದೇಶದ ಒಂದು ಸರಾಸರಿ ಉತ್ಪಾದಕತೆ ಇರುವುದು ಎಷ್ಟು, 20-25 ಟನ್. ಅದೇ ನೀವು ನೆದರ್ಲ್ಯಾಂಡ್ ತಗೊಳ್ರಿ, ಸ್ಪೇನ್ ತಗೊಳ್ರಿ, ಅಲ್ಲಿ ಉತ್ಪಾದಕತೆ ನಿಮಗೆ 1200 ಟನ್ ಪರ್ ಹೆಕ್ಟರ್ಗೆ, 2.5 ಎಕರೆಗೆ 1000. ನಮ್ಗಿಂತ 1000 ಪಟ್ಟು ಹೆಚ್ಚು ಉತ್ಪಾದಕತೆ ಇದೆ. ಯಾಕಂದ್ರೆ ಅಲ್ಲಿ 90% ಭಾಗ ಪೂರ್ತಿ ಅವರು ಪಾಲಿಹೌಸ್ ಅಥವಾ ನಮ್ಮ ಸಂರಕ್ಷಿತ ಬೇಸದಲ್ಲಿ ಮಾಡ್ತಾರೆ. ಇದು ಒಂದು ಮೇನ್ ಮುಖ್ಯವಾದ ಮಹತ್ವ ಅಂತ ಹೇಳ್ಬೋದು ನಾವು. ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೇ, ತುಂಬಾ ಅಂದ್ರೆ ವಿಸ್ತೃತವಾಗಿ ತರಕಾರಿ ಬೆಳೆಯಲ್ಲಿ ಏನಿದೆಲ್ಲ ಸಂರಕ್ಷಿತ ಬೇಸಾಯ ಕ್ರಮದೊಳಗೆ ತರಕಾರಿ ಬೆಳೆಗಳನ್ನ ಬೆಳೆಯುವುದರಿಂದ ಹೇಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ವಿಸ್ತೃತ ಮಾಹಿತಿ ನೀಡಿದ್ದೀರಿ. ತಾವ್ ಹೇಳಿದಂಗೆ, ಯಾಕಂದ್ರೆ ಹಸಿರು ಕ್ರಾಂತಿ ಸಮಯದೊಳಗೆ ನಾವು ಸಾಕಷ್ಟು ಬೆಳಿಬೇಕು ಅಂತ ಉದ್ದೇಶದಿಂದ ಸಾಕಷ್ಟು ರಾಸಾಯನಿಕಗಳನ್ನು ಉಪಯೋಗ ಮಾಡಿದ್ವಿ, ಹೈಬ್ರಿಡ್ ತಳಿಗಳನ್ನು ತಗೊಂಡ್ಬಂದ್ವಿ. ಈಗೇನಾಗಿದೆ, ನಮ್ಮ ಒಂದು ಮಣ್ಣಿನ ಗುಣಮಟ್ಟ ಕಡಿಮೆ ಆಗಿದೆ. ಅಂದ್ರೆ ನಮ್ಗೆ ಏನಾಗಿದೆ, ನಾವು ಹೇಗಾದ್ರೂ ಮಾಡಿ ಬೆಳಿಬೇಕು ಅನ್ನೋ ಭಾವನೆ ನಮ್ ಜನರಲ್ಲಿ ಬಂತು. ಹೀಗಾಗಿ ಇವತ್ತು ಕೂಡ ರಾಸಾಯನಿಕಗಳ ಹಾವಳಿಯಿಂದ ಕ್ಯಾನ್ಸರ್ ಮತ್ತಿತರ ರೋಗಗಳು ನಮ್ಮ ಸರ್ವವ್ಯಾಪಿ ಆಗಿಬಿಟ್ಟಿವೆ. ಈಗ ಅದನ್ನ ನಾವು ಸರಿ ಮಾಡಬೇಕಾದ ಅವಶ್ಯಕತೆ ಇದೆ. ಸಾವಯವ ಕೃಷಿಗೆ ಮತ್ತೆ ವಾಪಸ್ ಬರಬೇಕು. ಸಂರಕ್ಷಿತ ಬೇಸಾಯ ಕ್ರಮಗಳನ್ನ ನಾವು ಅನುಸರಿಸುವುದರಿಂದ ಹೇಗೆ ನಾವು ಕೀಟನಾಶಕಗಳ ಉಪಯೋಗ ಮಾಡೋದನ್ನು ಕಡಿಮೆ ಮಾಡಬಹುದು, ಮತ್ತೆ ಮಣ್ಣಿನ ಗುಣಮಟ್ಟವನ್ನು ಹೇಗೆ ಹೆಚ್ಚಿಸಬಹುದು, ಒಟ್ಟಾರೆ ಒಂದು ನಿಸರ್ಗಕ್ಕೆ ಹತ್ತಿರವಾದ ಒಂದು ಈ ಸಂರಕ್ಷಿತ ಬೇಸಾಯ ಕ್ರಮ ಅನ್ನೋದ್ರ ಬಗ್ಗೆ ತುಂಬಾ ವಿಸ್ತೃತ ಮಾಹಿತಿ ನೀಡಿದೀರಾ, ಬಹಳ ಸಂತೋಷ. ಸಾಕಷ್ಟು ಜನ ಇವತ್ತು ಹೊಸ ಹೊಸದನ್ನ ಮಾಡಬೇಕು ಅಂತ ತುಡಿತಾ ಇದ್ದಾರೆ. ಪ್ರಗತಿಪರ ರೈತರ ಸಂಖ್ಯೆನೂ ತುಂಬಾ ಜಾಸ್ತಿ ಆಗಿದೆ. ಮೊದಲು ಉಳ್ಳವರಿಗೆ ಮಾತ್ರ ಇರ್ತಿತ್ತು ಪಾಲಿಹೌಸ್, ಬಹಳ ಖರ್ಚು ಅಂತ ಹೇಳಿ. ಈಗ ಪ್ರತಿಯೊಬ್ಬರು ಕೂಡ ಸರ್ಕಾರ ಸಹಾಯ ಇದೆ, ಹಿಂಗಾಗಿ ಪಾಲಿಹೌಸ್ ಮಾಡ್ಕೊಳ್ತಾರೆ. ಸಂರಕ್ಷಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಜನರ ಒಲವಿದೆ. ಸಂರಕ್ಷಿತ ಬೇಸಾಯದಲ್ಲಿ ತರಕಾರಿ ಬೆಳೆಗಳನ್ನು ಬೆಳಿಬೇಕು ಅಂತಂದ್ರೆ ಸೂಕ್ತವಾದ ಬೆಳೆಗಳು ಯಾವ್ಯಾವ, ಒಬ್ಬ ಪ್ರೊಫೆಸರ್ ಆಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಕೊಡಬಹುದಾ? ಈಗ ಏನಾಗುತ್ತೆ, ಪಾಲಿಹೌಸ್ ಅಂದ ತಕ್ಷಣ ಇದು ಹೊರಗಡೆಯಿಂದ ಆಗಲಿ ಹೇಳಿದೆ ನಾನು ನಿಮಗೆ, ಕೀಟಗಳು ಒಳಗಡೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಎಲ್ಲಾ ಕಡೆಯಿಂದ ಪ್ಯಾಕ್ ಆಗಿರುತ್ತೆ, ಎಲ್ಲಾ ಕಡೆಯಿಂದ ಮುಚ್ಚಲ್ಪಟ್ಟಿರ್ತದೆ. ಯಾರು ಅದನ್ನ ಪಾಲಿಹೌಸ್ ನ ಮೇಂಟೈನ್ ಮಾಡ್ತಾರಲ್ಲ, ಆ ಒಬ್ಬ ಮನುಷ್ಯ ಮಾತ್ರ ಒಳಗೆ ಹೋಗಿ ಬರೋದು ಮಾಡ್ತಿರ್ತಾರೆ. ಜೊತೆಗೆ ಏನಾದ್ರೂ ಕಸ ಕತ್ತಿಗೆ ಆಯ್ತು, ಕೆಲವೊಂದ್ಸಲ ನಮ್ಮ ಲೇಬರ್ ಬಂದಾಗ ಅವ್ರಿಗೂ ಎಲ್ಲ ಏನಾಗುತ್ತೆ, ಕೈಕಾಲುಗಳ ಮೇಲೆಲ್ಲ ಯಾವ್ದೇ ತರದ ರೋಗಗಳು ಒಳಗಡೆ ಹೋಗದೆ ಇರೋ ಹಂಗೆ ಎಲ್ಲಾನು ಸ್ಟೆರಿಲೈಸ್ ಮಾಡಿ ಒಳಗೆ ಬಿಡ್ತಾರೆ. ಸೊ ಅದ್ರ ಜೊತೆಗೆ ಏನಾಗುತ್ತೆ, ಪಾಲಿಹೌಸ್ ಕಂಡೀಷನ್ ಹೆಂಗಿತ್ತು ಅಂದ್ರೆ, ಪಾಲಿಹೌಸ್ ಒಂದು ಒಳ ವಾತಾವರಣ ಹೇಗಿರುತ್ತಪ್ಪ ಅಂದ್ರೆ, ಹೊರ ವಾತಾವರಣ ಕಂಪೇರ್ ನಾವು ಹೋಲಿಕೆ ಮಾಡಿದ್ರೆ, ಒಳ ವಾತಾವರಣ ಪಾಲಿಹೌಸ್ ವಾತಾವರಣ ಅಥವಾ ಉಷ್ಣಾಂಶ ಹೇಳ್ತೀವಲ್ಲ, ಅದು 5-10 ಡಿಗ್ರಿಯಷ್ಟು ಜಾಸ್ತಿ ಇರ್ತದೆ. ಹೊರಗಡೆ ಏನಾದ್ರೂ ನಮ್ಗೆ ಒಂದು ಉಷ್ಣಾಂಶ 20-25 ಡಿಗ್ರಿ ಇತ್ತು ಅಂದ್ರೆ, ಅದೇ ಪಾಲಿಹೌಸ್ ಒಳಗಡೆ ಹೋದ ತಕ್ಷಣ ನಮಗೆ 30-35 ಡಿಗ್ರಿಯಷ್ಟು ಜಾಸ್ತಿ ಅನಿಸುತ್ತೆ. ಅಂದ್ರೆ ಒಳಗಡೆ ಏನಾಗುತ್ತೆ, ಒಂದು ಟೆಂಪರೇಚರ್ ಜಾಸ್ತಿ ಆಗಿರ್ತದೆ ಅವಾಗ. ಸೊ ಇಂಥ ಒಂದು ಸಿಚುವೇಶನ್ ಅಲ್ಲಿ, ಇಂಥ ಒಂದು ಸಂದರ್ಭದಲ್ಲಿ ಏನಾಗ್ತವೆ, ಕೀಟಗಳು ಅಲ್ಲಿ ಜಾಸ್ತಿ ಸಗಾ ಮಾಡಲ್ಲ. ಈಗ ಉದಾಹರಣೆ ಹೇಳ್ಬೇಕಂದ್ರೆ, ಯಾವುದೇ ಒಂದು ತರಕಾರಿ ಒಂದು ಕಾಯಿ ಕಚ್ಚಬೇಕಂದ್ರೆ ಅದಕ್ಕೆ ಪರಾಗಸ್ಪರ್ಶ ಬಹಳ ಮುಖ್ಯ. ಆ ಪರಾಗಸ್ಪರ್ಶ ಆದ್ರೆ ಮಾತ್ರ ನಮಗೆ ಹೊರಗಡೆ ಕಾಯಿ ಕಚ್ಚೋ ಒಂದು ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಇದರಲ್ಲಿ ನಾವು ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸೆಲ್ಫ್ ಅದ್ರ ಎರಡು ಗಂಡು ಮತ್ತು ಹೆಣ್ಣು ಭಾಗ ಒಂದೇ ಹೂದಲ್ಲಿದ್ದು ಅವು ಅದ್ರ ಪಾಡಿಗೆ ಅವೇ ಕಾಯಿ ಕಚ್ತಾ ಇರಬೇಕು. ಅದ್ರ ಪಾಡಿ ಅವೇ ಕಾಯಿ ಕಚ್ಚಿದಂತ ತಳಿಗಳನ್ನು ನಾವು ಮಾತ್ರ ನಾವಿಲ್ಲಿ ಆಯ್ಕೆ ಮಾಡಬೇಕಾಗತ್ತೆ. ಸೊ ಉದಾಹರಣೆಗೆ ಹೇಳ್ಬೇಕಂದ್ರೆ, ಇನ್ನೊಂದೇನು ಗಮನ ಕೊಡ್ಬೇಕು ನಾವಪ್ಪ ಅಂದ್ರೆ, ಸುಮ್ಮನೆ ಯಾವ್ದೋ ಒಂದು ಸಣ್ಣ ಪುಟ್ಟ ತರಕಾರಿಗಳನ್ನ ಹಾಕೋಕ್ ಆಗೋದಿಲ್ಲ. ಯಾಕಂದ್ರೆ ಒಂದು ಪಾಲಿಹೌಸ್ ನಾವು ಮಾಡ್ತೇವೆ ಅಂದ್ರೆ 10-12 ಲಕ್ಷ ನಾವು ಖರ್ಚು ಮಾಡಿರ್ತೀವಿ. ಆ 10-12 ಲಕ್ಷ ಖರ್ಚನ್ನ ನಾವು ಹೆಂಗಾದ್ರೂ ಮಾಡಿ ಆದಷ್ಟು ಕಡಿಮೆ ಟೈಮ್ ಅಲ್ಲಿ ಅದನ್ನ ನಾವು ಅಷ್ಟು ಅಮೌಂಟ್ ನಾವು ಗಳಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅದು 10-12 ಲಕ್ಷ ಖರ್ಚು ಮಾಡೋದು ಅಷ್ಟು ಸುಲಭ ಮಾತ್ರ, ಅದಕ್ಕೆ ಬಡ್ಡಿ ಇರ್ತದೆ, ಎಲ್ಲ ಕಟ್ತಾ ಇರ್ತದೆ, ಮನೆ ಕಷ್ಟಗಳು ಇರ್ತವೆ. ಹಂಗಾಗಿ ಏನಾಗತ್ತೆ, ಇದು ಇನ್ನೊಂದು ಸಂರಕ್ಷಿತ ಬೇಸಾಯ ಇನ್ನೊಂದು ಮಹತ್ವ ಏನಪ್ಪಾ ಅಂದ್ರೆ, ಇಲ್ಲಿ ಯಾವುದೇ ಒಂದು ಋತು ಅಂತ ಸೀಮಿತವಾಗೋದಿಲ್ಲ. ನಾವು ವರ್ಷ ಪೂರ್ತಿ ಇಲ್ಲಿ ಬೆಳೆ ಬೆಳೆಯಬಹುದು. ಈಗ ಟೊಮ್ಯಾಟೊ ಅನ್ಕೊಂಡ್ರೆ ಟೊಮ್ಯಾಟೊ ನಾವು ಎಂಟರಿಂದ 12 ತಿಂಗಳು ಟೊಮ್ಯಾಟೊ ನಾವು ಪಾಲಿಸಬಿಡಬಹುದು. ಹಂಗಾಗಿ ಸೊ ಇಲ್ಲಿ ಒಳಗೆ ತರಕಾರಿಗಳ ಆಯ್ಕೆ ಮಾಡಬೇಕು ಹೆಂಗಿರ್ಬೇಕು ಅಂದ್ರೆ, ನಮಗೆ ಆ ತರಕಾರಿ ನಮ್ಮ ಭಾಗದಲ್ಲಿ ಆಯ್ತು ಅಥವಾ ನಮ್ಮ ನಮ್ಮ ಊರಲ್ಲಿ ಆಯ್ತು ಅಥವಾ ನಮ್ಮ ಜಿಲ್ಲೆಯಲ್ಲಿ ಆಯ್ತು ಅಥವಾ ನಮ್ಮ ದೇಶದಲ್ಲಿ ಆಯ್ತು, ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಒಂದು ಡಿಮ್ಯಾಂಡ್ ಇರಬೇಕು. ಉದಾಹರಣೆ ಟೊಮ್ಯಾಟೊ, ಎಲ್ಲರ ಮನೆಗೂ ಟೊಮ್ಯಾಟೊ ಬೇಕೇ ಬೇಕು. ಹಂಗಾಗಿ ಹಂತ ಒಳೆ ಜಾಸ್ತಿ ಯಾವತ್ತೂ ಅದರ ಬೇಡಿಕೆ ಕಂಟಿನ್ಯೂಸ್ ಆಗಿ ದಿನ ಪ್ರತಿನಿತ್ಯದ ಬೇಡಿಕೆ ಇರುವಂತ ಒಂದು ತರಕಾರಿಗಳನ್ನ ನಾವು ಉಪಯೋಗ ಮಾಡ್ಕೋಬೇಕಾಗುತ್ತೆ, ಅಂತ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈಗ ಪಾಲಿ ಹೌಸ್ಗೆ ಸೂಕ್ತವಾದ ಇನ್ನೊಂದು ಉದಾಹರಣೆ ಏನಪ್ಪಾ ಅಂದ್ರೆ, ಪಾಲಿ ಹೌಸ್ ಅಲ್ಲಿ ತುಂಬಾ ದೊಡ್ಡ ಜಾಗ ಇರೋದಿಲ್ಲ. ಕೆಲವೊಂದು ಕಡೆ ಮಾತ್ರ ನಾವು ಅರ್ಧ ಎಕರೆ ಮತ್ತು ಒಂದು ಎಕರೆ ಮಾಡ್ಕೊಂಡಿರ್ತೀವಿ. ಅದು ಬಿಟ್ಟು ಹೆಚ್ಚು ಕಡಿಮೆ ಎಲ್ಲಾ ಪಾಲಿ ಹೌಸ್ ಗಳು ಒಂದು ಒಳ್ಳೆ ಒಂದು ಸೈಜ್ ಅಂತ ಅನ್ಕೊಂಡ್ರೆ ಅದು 500 ಮೀಟರ್ ಸ್ಕ್ವೇರ್ ಇಂದ 1000 ಮೀಟರ್ ಸ್ಕ್ವೇರ್ ಅಂತ ಕಾಣ. ಈಗ ನಮ್ಮ ಸಣ್ಣ ಪುಟ್ಟ ರೈತರು ಬೇಕಾದ್ರೆ ನಾವು ಈ ಮೂರು ಬೆಳೆಗಳು ಅತಿ ಮೇನ್ ಮುಖ್ಯವಾಗಿ ಬೆಳ್ಕೋಬಹುದು. ಒಂದು ಟೊಮ್ಯಾಟೊ, ಇನ್ನೊಂದು ದೊಣ್ಣೆ ಮೆಣಸಿನಕಾಯಿ, ಮತ್ತೆ ಮೂರನೇದು ಬಂದ್ಬಿಟ್ಟು ಇಂಗ್ಲಿಷ್ ಕುಕುಂಬರ್. ಈ ಮೂರು ತರಕಾರಿಗಳು ಬಹಳ ಸೂಕ್ತ ಸದ್ಯಕ್ಕೆ. ಬೇಕಾದ್ರೆ ಎಕ್ಸ್ಟ್ರಾ ಆಗಿ ನಾವು ಬೇಕಾದ್ರೆ ಇಂಥ ಒಂದು ಮಸ್ಕ್ ಮೆಲನ್ ಅಥವಾ ನಮ್ದು ಇದು ವಾಟರ್ ಮೆಲನ್ ಈ ತರ ಇದನ್ನು ಕೂಡ ನಾವು ಮಾಡ್ಕೋಬಹುದು. ಬಟ್ ಇದರಲ್ಲಿ ಏನಾಗತ್ತಪ್ಪ ಅಂದ್ರೆ ನಾವು ಕೈಲೇನೆ ಪರಾಗಸ್ಪರ್ಶ ಮಾಡ್ಬೇಕಾಗುತ್ತೆ. ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೇ, ತುಂಬಾ ಸೂಕ್ತವಾದ ಮಾಹಿತಿಯನ್ನ ನೀಡಿದ್ದೀರಾ. ಯಾಕಂದ್ರೆ ನಮ್ಮ ರೈತ ಬಾಂಧವರಿಗೆ ಮಾರುಕಟ್ಟೆಯ ವಿವರ ಚೆನ್ನಾಗಿ ಗೊತ್ತಿರಬೇಕು, ಅಂದ್ರೆ ಗ್ರಾಹಕರ ಒಂದು ಬೇಡಿಕೆ ಏನು ಅದನ್ನ ಸರಿಯಾಗಿ ತಿಳ್ಕೊಳ್ಬೇಕು. ಮತ್ತೆ ಸಣ್ಣ ನಗರ ದೊಡ್ಡ ನಗರಗಳಲ್ಲಿ ಯಾವ ತರ ಬೇಡಿಕೆ ಇದೆ, ಯಾಕಂದ್ರೆ ಪಾಲಿ ಹೌಸ್ ಮಾಡಿದಾಗ ತ ಹೇಳಿದ್ರೆ ಸಾಕಷ್ಟು ಖರ್ಚು ಮಾಡಿರ್ತಾರೆ, ಅದರ ತಕ್ಕಂಗ ಆದಾಯ ಬರಬೇಕು ಅಂತಂದ್ರೆ ಸಾಕಷ್ಟು ತಿಳ್ಕೊಂಡಿರ್ಬೇಕು. ಯಾವ ಒಂದು ಬೆಳೆಗೆ ಹೆಚ್ಚಿನ ಒಂದು ಲಾಭ ಬರ್ತದೆ, ಯಾವ ಬೆಳೆಯನ್ನ ಸರಿಯಾಗಿ ನಾವು ಪಾಲಿ ಹೌಸ್ ಗಳಲ್ಲಿ ಬೆಳಿಬಹುದು, ನಾವು ತುಂಬಾ ಸೂಕ್ತವಾದ ಮಾಹಿತಿಯನ್ನು ನೀಡಿದ್ರು. ಹಿಂಗಾಗಿ ನಮ್ಮ ರೈತ ಬಾಂಧವರು ತರಕಾರಿ ಬೆಳೆಗಳನ್ನ ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದೊಳಗ ತಾವು ಹೇಳಿದ ಮಾತುಗಳನ್ನು ಗಮನಿಸಲಿ ಮತ್ತು ತಜ್ಞರ ಸಲಹೆಯನ್ನು ಪಡೆದು ಸರಿಯಾದ ಬೆಳೆಯನ್ನು ಬೆಳೆಯುವುದನ್ನು ಆಯ್ಕೆ ಮಾಡಲಿ ಅಂತ ಹೇಳಿ ಆಶೆ ಮಾಡ್ತಾ. ಈಗ ಮುಖ್ಯವಾಗಿ ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೇ, ನಾವು ಆಯ್ಕೆ ಮಾಡ್ಕೊಂಡಿ ತರಕಾರಿ ಬೆಳೆಗಳನ್ನ, ಆದ್ರೆ ತಳಿಗಳು ಬಹಳ ಮುಖ್ಯ. ಯಾವ ತಳಿಯನ್ನ ನಾವು ಬೆಳಿಬೇಕು, ತಳಿಗಳ ಆಯ್ಕೆ ಕೂಡ ಇದರಲ್ಲಿ ಬಹಳ ಮುಖ್ಯ. ಯಾಕಂದ್ರೆ ಅದರ ಮೇಲೆ ನಮ್ದು ಇಳುವರಿ ಬರ್ತದ, ಹಾಗೇನೆ ಅದರ ಮೇಲೆನೆ ಒಂದು ಗುಣಮಟ್ಟದ ಒಂದು ತರಕಾರಿ ಬರ್ತದ. ಗುಣಮಟ್ಟದ ತರಕಾರಿ ಇದ್ರೆ ಅದು ಸ್ವೀಕರಿಸಲಿಕ್ಕೆ ಯೋಗ್ಯ ಆಗ್ತದೆ ಮತ್ತು ಗ್ರಾಹಕರನ್ನ ಆಕರ್ಷಿಸ್ತದೆ, ಖರೀದಾರಿ ಕೂಡ ಏನು ತೊಂದರೆ ಆಗುದಿಲ್ಲ. ಆ ನಿಟ್ಟಿನೊಳಗ ತಳಿಗಳ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಪ್ರಮುಖವಾಗಿರುವಂತಹದ್ದು. ತಳಿಗಳ ಆಯ್ಕೆ ಕುರಿತಂತೆ ಹೇಗೆ ನಮ್ಮ ರೈತ ಬಾಂಧವರು ನಿರ್ಧಾರ ತೆಗೆದುಕೊಳ್ಬೇಕು, ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಈಗ ನಾವು ತರಕಾರಿ ಬೇಸಾಯ ತರಕಾರಿ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡಿವಿ. ಒಂದು ಪಾಲಿ ಹೌಸ್ ಅಂದ್ರೆ ಅದು ಎಕರೆಗಟ್ಟಲೆ ಜಾಗ ಇರೋದಿಲ್ಲ. ನಮಗೆ ಒಂದು ಎಷ್ಟು ಒಂದು 5 ಗುಂಟೆನೋ 10 ಗುಂಟೆನೋ ನಮ್ಮ ನಮ್ಮ ನಮ್ಮ ಇದಕ್ಕೆ ನಮ್ಮ ಆದಾಯಕ್ಕೆ ಅಥವಾ ನಮ್ಮ ಒಂದು ಖರ್ಚಿನ ಬೇಸಿಸ್ ಮೇಲೆ ನಾವು ಅದನ್ನ ಕಟ್ಕೊಂಡಿರ್ತೀವಿ. ಸೊ ಹಂಗಾಗಿ ಅದರ ಜಾಗ ನಮಗೆ ಜಾಸ್ತಿ ಬರೋದಿಲ್ಲ. ಅಂದ್ರೆ ಗಿಡಗಳ ಸಂಖ್ಯೆ ಕಡಿಮೆ ಇರುತ್ತೆ ಅಲ್ಲಿ ತುಂಬಾ ಜಾಸ್ತಿ. ಹೊರಗಡೆ ಎಕರೆದಲ್ಲಿ ನಾವು ಟೊಮ್ಯಾಟೊ 3,000-4,000 ಸಸಿ ಹಾಕ್ಬಹುದು. ಅದೇ ಒಂದು ಪಾಲಿ ಹೌಸ್ ಬಂದು ಅಷ್ಟೊಂದು ಹಾಕಕ್ ಬರೋದಿಲ್ಲ, ಕಡಿಮೆ ಆಗ್ತದೆ. ಅದು ಅದ್ರ ಬೇಸಿಸ್ ಮೇಲೆ ನಾವು ಏನ್ ಮಾಡ್ಬೇಕು, ಪಾಲಿ ಹೌಸ್ ಅಲ್ಲಿ ಹೆಚ್ಚು ಕಮ್ಮಿ ಪಾಲಿ ಹೌಸ್ ಅಲ್ಲಿ ಏನಾಗುತ್ತೆ, ಬೇರೆ ಜಾಗ ಅಂದ್ರೆ ಎತ್ತರದ ಜಾಗ ಬಹಳ ಜಾಸ್ತಿ ಇರ್ತದೆ. ಇಲ್ಲಿ ಇನ್ಡಿಟರ್ಮಿನೇಟ್ ಹೈಬ್ರಿಡ್ಸ್ ಇನ್ಡಿಟರ್ಮಿನೇಟ್ ಗ್ರೋತ್ ಅಂತ ಹೇಳ್ತಾರೆ. ಇನ್ಡಿಟರ್ಮಿನೇಟ್ ಅಂದ್ರೆ ಅದು ಒಂದು 8-10 ತಿಂಗಳು 12 ತಿಂಗಳ ತನಕ ಬೆಳೀತೇವೆ. ಈ ಟೊಮ್ಯಾಟೊ ಒಂದು ಉದಾಹರಣೆ ತಗೊಂಡ್ರೆ, ಟೊಮ್ಯಾಟೊ ನಾವು ಹೊರಗೆ ಪ್ರದೇಶ ಹಾಕ್ತೀವಿ, ಹೊರಗಡೆ ಹಾಕೋ ತಳಿಗಳನ್ನ ನಾವು ಡಿಟರ್ಮಿನೇಟ್ ಅಂತ ಹೇಳ್ತೀವಿ. ಡಿಟರ್ಮಿನೇಟ್ ಅಥವಾ ಸೆಮಿ ಡಿಟರ್ಮಿನೇಟ್ ಅಂತ ಅಂದ್ರೆ ಅವೇನಾಗ್ತವೆ, ತುಂಬಾ ಜಾಸ್ತಿ ಬೆಳೆಯೋದಿಲ್ಲ, ಬಹಳ ಅಂದ್ರೆ ಒಂದು 4-6 ಫೂಟ್ ಇಲ್ಲ ಕೆಲವು ಒಳ್ಳೆ ಹೈಬ್ರಿಡ್ ಇತ್ತು 8 ಫೂಟ್ ತನಕ ಅದಕ್ಕೆ ನಾವು ಬೆಳೆಸಬಹುದು. ಅಷ್ಟು ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಹೆಚ್ಚು ಕಮ್ಮಿ ನಮಗೆ ನಾವು ಹೊರಗಡೆ ಹಾಕುವ 4-6 ಫೂಟ್ ಇರ್ತಾವ, ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಆದ್ರೆ ಪಾಲಿ ಹೌಸ್ ಹಂಗಲ್ಲ, ಇದು ನಿಮಗೆ 15-20 ಫೂಟ್ ಉದ್ದಕ್ಕೆ ಬೆಳೀತದೆ. ಸೊ ಹಂಗಾಗಿ ಹಂತ ಉದ್ದ ಬೆಳೆಯುವಂತ ತಳಿಗಳಾಗಬೇಕು. ಜೊತೆಗೆ ಏನಾಗಬೇಕು ಅಂದ್ರೆ, ಒಂದು ಸಲ ಹಾಕಿದ ಮೇಲೆ ನಮಗೆ ಕನಿಷ್ಠ ಅದು 6-7 ತಿಂಗಳ ನಮಗೆ ಇಳುವರಿ ಕೊಡ್ತಾ ಇರ್ಬೇಕು. ಇವು ಟೊಮ್ಯಾಟೊ ಒಂದು ಉದಾಹರಣೆ ತಗೊಂಡ್ರೆ, ಕೆಲವೊಂದು ರೈತರು ಹೆಂಗ್ ಎಲ್ಲಿವರೆಗೂ ಮಾಡ್ತಿದ್ದಾರೆ ಅಂದ್ರೆ, ಅದು 10-11 ತಿಂಗಳು ಮಾಡಿದ್ದಾರೆ. ಈಗ ಇಲ್ಲಿ ನಮ್ಮ ಬೆಳಗಾವ್ ಪಕ್ಕದಲ್ಲಿ ಒಂದು ಅಕ್ಕ ತಂಗಿರ ಹಾಳ ಅಂತ ಒಂದು ಊರಿದೆ, ಅಲ್ಲಿ ಒಬ್ಬ ರೈತರು ಮಾಡಿದ್ದಾರೆ ಅದನ್ನ. ಕ್ಯಾಪ್ಸಿಕಮ್ ಅಂತ ಹಾಕಿದ್ರು, ಕ್ಯಾಪ್ಸಿಕಮ್ ಅಂದ್ರೆ ಕಲರ್ ಕ್ಯಾಪ್ಸಿಕಮ್ ಅಥವಾ ದೊಣ್ಣೆ ಮೆಣಸಿನಕಾಯಿ, ಬಣ್ಣ ಬಣ್ಣದ ದೊಣ್ಣೆ ಮೆಣಸಿನಕಾಯಿ ಹಾಕಿದ್ರು. ಈಗ ನಾವು ದೊಣ್ಣೆ ಮೆಣಸಿನ ಹೊರಗಡೆ ಹಾಕಿದಾಗರ 2-3 ತಿಂಗಳಿಂದ 3-4 ತಿಂಗಳ ಬೆಳೆ ಮುಗಿದೋಗ್ತದೆ. ಆದ್ರೆ ಅಲ್ಲಿ ಪಾಲಿ ಹೌಸ್ ಅಲ್ಲಿ ಆ ಬೆಳೆ ಎಷ್ಟು ತಿಂಗಳು ಅಂದ್ರೆ, ಏನಿರೋ 9-10 ತಿಂಗಳು ಅವರು ಬೆಳೆ ಹಾಕಿದ್ರು. ಸೊ ಆ ತರ ಬೆಳೆಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಎರಡನೇದಾಗಿ ಕಾಯಿ ಕಚ್ಚು ಅಂತ ಹೇಳಿದಾಗಲೇ ನಿಮಗೆ ಒಳಗಡೆ ಯಾವುದೇ ಕಾರಣಕ್ಕೂ ನಮಗೆ ಈ ಜೇನುಗಳ ಒಂದು ಹಾರಾಟ ಇರೋದಿಲ್ಲ, ಬಿಸಿ ಜಾಸ್ತಿ ಇರ್ತದ. ಹಂಗಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಜೇನುಗಳ ಪರಾಗಸ್ಪರ್ಶ ಆಗದೇನೆ ಕಾಯಿ ಕಚ್ಚು. ಈ ಟೊಮ್ಯಾಟೊ ಉದಾಹರಣೆ ತಗೋಣ, ಟೊಮ್ಯಾಟೊದಲ್ಲಿ ಜೇನುಗಳ ಪರಾಗಸ್ಪರ್ಶ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಮೆಣಸಿನಕಾಯಿಯಲ್ಲಿ ಕೂಡ ಅದೇ ಹಣ್ಣು ಅದೇ ಒಂದು ಇದು ಇದೆ, ಕ್ಯಾರೆಕ್ಟರ್ ಇದೆ. ಆದ್ರೆ ಕುಕುಂಬರ್ ಇದೆಯಲ್ಲ, ಕುಕುಂಬರ್ ಅಲ್ಲಿ ಗಂಡು ಮತ್ತು ಹೆಣ್ಣು ಬೇರೆ ಬೇರೆ ಇರ್ತವೆ. ಆದ್ರೆ ಪಾಲಿ ಹೌಸ್ ಬಂದು ತಗೊಂಡಾಗ್ರೆ ನಮಗೆ ಒಂದು ಪಾರ್ಥಿನೋಕಾರ್ಪಿಕ್ ಅಂದ್ರೆ ಬಂದ್ರೆ ಪರಾಗಸ್ಪರ್ಶ ಆಗದನೆ ಕಾಯಿ ಕಚ್ಚುವಂತ ಮತ್ತು ಹೆಣ್ಣು ಹೂಗಳು ಜಾಸ್ತಿ ಬಿಡುವಂತ ಒಂದು ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈಗ ಉದಾಹರಣೆ ಏನಪ್ಪ ಅಂದ್ರೆ ಈಗ ಮೆಣಸಿನಕಾಯಿ ಮೆಣಸಿನಕಾಯಿ ಬಂದ ತಕ್ಷಣ ನಮ್ಗೆ ಈಗ ಒಂದು ಪ್ರಚಲಿತ ಹೈಬ್ರಿಡ್ ಯಾವ್ದಪ್ಪ ಅಂದ್ರೆ ಇಂದ್ರ ಅಂತಿದೆ, ಅದು ಬಿಟ್ಟರೆ ಬಾಂಬೆ ಅಂತಿದೆ, ಆಮೇಲೆ ಟ್ರಿಪಲ್ ಸ್ಟಾರ್ ಅಂತಿದೆ. ಸೊ ಈ ತರ ಪಬ್ಲಿಕ್ ಸೆಕ್ಟರ್ ಅಂದ್ರೆ ನಮ್ದು ಈ ಸರ್ಕಾರದ ಒಂದು ಕೆಳಗಡೆ ಕೆಲಸ ಮಾಡುವಂತ ಸಂಸ್ಥೆಗಳಿಗಿಂತ ಈ ಪ್ರೈವೇಟ್ ಹೈಬ್ರಿಡ್ಸ್ ಗಳು ಬಹಳ ತುಂಬಾ ಚೆನ್ನಾಗಿದ್ದಾವೆ. ಸೊ ಅಂತ ಒಂದು ತಳಿಗಳನ್ನ ನಾವು ಆಯ್ಕೆ ಮಾಡ್ಕೊಬೇಕಾಗುತ್ತದೆ. ಇನ್ನೊಂದೇನಪ್ಪಾ ಅಂದ್ರೆ ಆ ತಳಿಗಳಿಗೆ ಆದಷ್ಟು ರೋಗ ಮತ್ತು ಕೀಟಗಳ ಒಂದು ತಡವಳಿಕೆ ತಡ್ಕೊಳ್ಳುವಂತ ಶಕ್ತಿ ಜಾಸ್ತಿ ಇರಬೇಕು. ಮತ್ತೆ ನಾಲ್ಕನೇದಾಗಿ ಬಂದ್ಬಿಟ್ಟು ಅವು ಹೆಚ್ಚಾಗಿ ನಮಗೆ ಭೂಮಿಯಿಂದ ಒಂದು ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳನ್ನ ಉಪಯೋಗಿಸಿಕೊಂಡು ಅತಿ ಹೆಚ್ಚು ಇಳುವರಿ ಕೊಡುವಂತ ಒಂದು ತಳಿಗಳಾಗಬೇಕು. ಈಗ ಆಗಲೇ ಹೇಳಿದೆ ನಮ್ಗೆ ಟೊಮ್ಯಾಟೊ ಹೊರಗಡೆ ಹಾಕಿದ್ರೆ ಒಂದು ಇಪ್ಪತ್ತೆಂಟು ಬರುತ್ತೆ, ಅದೇ ಟೊಮ್ಯಾಟೊ ಪಾಲಿ ಹೌಸಲ್ಲಿ ಅದು ತಳಿಗಳು ಬೇರೆ ಆಗ್ತವೆ. ಹೊರಗಡೆ ಹಾಕಿದ ತಳಿಗಳಿಗೂ ಮತ್ತೆ ಒಳಗಡೆ ಹಾಕಿದ ತಳಿಗಳಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಒಳಗಡೆ ಹಾಕಿದ ತಳಿಗಳಿಂದ ನಿಮಗೆ ಏನು ಒಂದು ಒಂದು ಸಾವಿರ ಮೀಟರ್ಸ್ಗಳ ಜಾಗದಲ್ಲಿ ನಾವು 200 ಟನ್ ಅಥವಾ 150 200 ಟನ್ ನಾವು ಪಡ್ಕೋಬಹುದು ಅಂದ್ರೆ ನಾವು ಅದನ್ನ ಊಹಿಸಬಹುದು ಎಷ್ಟು ಅದಕ್ಕೆ ಗೊಬ್ಬರಗಳನ್ನ ನಾವು ಅಥವಾ ಅದಕ್ಕೆ ಕೆಪಾಸಿಟಿ ಇರುತ್ತೆ, ಅಷ್ಟು ಪೊಟೆನ್ಶಿಯಲ್ ಇರುತ್ತೆ ಅನ್ನೋದ್ರ ಬಗ್ಗೆ. ಸೊ ಹಂಗಾಗಿ ತಳಿಗಳ ಆಯ್ಕೆ ಮಾಡುವ ಬಹಳ ಸ್ವಲ್ಪ ಹುಷಾರಾಗಿ ಒಂದು 4 ತಜ್ಞರ ಒಂದು ಸಲಹೆ ಮುಖಾಂತರ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೇ, ತುಂಬಾ ವಿಸ್ತೃತವಾಗಿ ಮಾಹಿತಿ ಕೊಡ್ತಾ ಇದ್ದೀರಾ. ಯಾಕಂದ್ರೆ ಇವತ್ತು ನಾವು ವೈಜ್ಞಾನಿಕವಾಗಿ ಬೆಳೆ ಬೆಳೆದಾಗ ಮಾತ್ರ ವೈಜ್ಞಾನಿಕವಾಗಿ ನಾವು ಇಳುವರಿ ಪಡಿಬಹುದು, ಹೀಗಾಗಿ ನಿಖರವಾದ ಲಾಭ ಮಾಡ್ಕೊಳಕ್ ಸಾಧ್ಯತೆ ಇರ್ತದೆ. ಸಂರಕ್ಷಿತ ಬೇಸಾಯ ಕ್ರಮಗಳಲ್ಲಿ ತಳಿಗಳ ಒಂದು ಆಯ್ಕೆ ಮಾಡ್ಕೊಳಕ್ ಸಾಧ್ಯ ಆಯ್ತು ಅಂದ್ರೆ ಸಮರ್ಪಕವಾಗಿ ಖಂಡಿತವಾಗಿ ಮುಂದಿನ ಕೆಲಸ ಸರಳ. ಯಾಕಂದ್ರೆ ವೆಲ್ ಬಿಗಿನ್ ಇಸ್ ಹಾಫ್ ಡನ್ ಅಂತಾರೆ, ಆರಂಭ ಚಲೋ ಆಗ್ತಂದ್ರೆ ಮುಂದೆ ಖಂಡಿತವಾಗಿ ಕೂಡ ಒಂದಮ್ಮ ಒಂದು ಫಲಿತಾಂಶ ಚೆನ್ನಾಗಿ ಆಗಿ ಆಗ್ತದೆ. ಆ ನಿಟ್ಟಿನೊಳಗೆ ತಾವು ಉತ್ತಮ ಮಾಹಿತಿಯನ್ನ ನೀಡಿದ್ದೀರಾ. ಈಗ ಮುಖ್ಯವಾಗಿ ಈ ಸಂರಕ್ಷಿತ ಬೇಸಾಯ ಕ್ರಮಗಳಲ್ಲಿ ಈ ಭೂಮಿಯನ್ನ ಸಿದ್ಧಪಡಿಸುವಂತದ್ದು ಮತ್ತೆ ಏರುಮಡಿಯನ್ನ ಮಾಡ್ಕೊಳ್ಳುವಂತದ್ದು, ಕಳೆ ರಹಿತವಾಗಿ ನಾವು ತರಕಾರಿಗಳನ್ನ ಬೆಳಿಬೇಕು, ಕಳೆ ಬೆಳೆದೇ ಇರಬೇಕು ಅಂತಂದ್ರೆ ಏರುಮಡಿ ಮಾಡ್ಕೊಳ್ಬೇಕಾಗ್ತದೆ, ಮತ್ತೆ ಭೂಮಿಯ ಒಂದು ಹದವನ್ನ ಚೆನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ. ಈ ಒಂದು ಮಾಹಿತಿಯನ್ನ ಹೇಗೆ ಭೂಮಿ ಮತ್ತ ಏರುಮಡಿಯನ್ನ ನಾವು ಸಿದ್ಧ ಮಾಡ್ಕೊಳ್ಬೇಕು, ರೈತ ಬಾಂಧವರಿಗೆ ಸೂಕ್ತವಾದ ಮಾಹಿತಿ ಕೊಡಬಹುದಾ ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೇ? ಸೊ ಹಂಗಾಗಿ ಸೊ ಆದಷ್ಟು ಭೂಮಿಯ ಆಯ್ಕೆ ಮಾಡುವ ಮುಂದೆ ಮತ್ತೆ ಅದರಿಂದ ಪಿಎಚ್ ಗೆ ಮತ್ತೆ ಅದ್ರ ರಸಸಾರ ಮತ್ತೆ ಅದರ ಗೊಬ್ಬರ ಅಥವಾ ನಮ್ದು ಪೋಷಕಾಂಶಗಳ ಎಷ್ಟು ಒಳಗಡೆ ಭೂಮಿಯಲ್ಲಿ ಇದೆ ಇದ್ರ ಬಗ್ಗೆ ಸ್ವಲ್ಪ ನಾವು ಮುಂಚಿತವಾಗಿ ಒಂದು ಟೆಸ್ಟ್ ಮಾಡಿಸ್ಕೊಂಡು ಅಥವಾ ಒಂದು ಟೊಮ್ಯಾಟೊ ಮೆಣಸಿನಕಾಯಿ ಆಯ್ತು ಇದ್ಲೇನ್ ಹಾಕ್ತೀವಿ ನಾವು ಜನರಲ್ಲಿ ಅಂದ್ರೆ ಒಂದರಿಂದ 1.2 ಮೀಟರ್ ಅಷ್ಟು ಅಂದ್ರೆ 4-4.5 ಫೂಟ್ ಅಗಲ ಒಂದು ಬೆಡ್ ಗಳನ್ನ ಆದಷ್ಟು ಒಂದು 20-25 ಸೆಂಟಿಮೀಟರ್ ಅಥವಾ 2-2.5 ಫೂಟ್ ಹೈಟ್ ಆದ್ರೆ ಒಳ್ಳೇದು. ಹೈಟ್ ಎಂದ್ರೆ ಎಷ್ಟು ಒಳ್ಳೆ ಮೇಲಾಗತ್ತಲ್ಲ ಅಷ್ಟು ಒಳ್ಳೇದು. ಯಾಕಂದ್ರೆ ಎಷ್ಟು ಹೈಟ್ ಜಾಸ್ತಿ ಇರ್ತಲ್ಲ ಅಷ್ಟು ಮೆತ್ತಗೆ ಮಣ್ಣಾಗ್ತದೆ, ಮೆತ್ತಗೆ ಎಷ್ಟು ಮಣ್ಣು ಇರ್ತಲ್ಲ ಅಷ್ಟು ಬೇರುಗಳು ಜಾಸ್ತಿ ಹರಡ್ತವೆ, ಎಷ್ಟು ಬೇರು ಜಾಸ್ತಿ ಹರಡ್ತವಲ್ಲ ಅಷ್ಟು ಪೋಷಕಾಂಶ ಗಿಡ ಜಾಸ್ತಿ ತೊಗೊಳುತ್ತೆ, ಎಷ್ಟು ಪೋಷಕಾಂಶ ಗಿಡ ಜಾಸ್ತಿ ತೊಗೊಳತ್ತಲ್ಲ ಅಷ್ಟು ಇಳುವರಿ ಜಾಸ್ತಿ ಆಗುತ್ತೆ. ಹಂಗಾಗಿ ಡಾರ್ಮೆಂಟ್ ಕೀಟಗಳು ಆಯ್ತು ಅಥವಾ ಈ ಫಂಗಸ್ ಅಥವಾ ಬ್ಯಾಕ್ಟೀರಿಯಾಗಳ ಒಂದು ಸ್ಪೋರ್ಗಳು ಮಣ್ಣಲ್ಲಿ ಇರ್ಲಾರ್ದಂಗೆ, ಜೊತೆಗೆ ಕಳೆ ಇರುವ ಕಳೆ ಬೀಜಗಳು ಕೂಡ ಮಣ್ಣಲ್ಲಿ ಸಿಗ್ತವೆ, ಅದನ್ನು ಕೂಡ ನಾವು ನಿರ್ಜಲೀಕರಣ ಮಾಡಬೇಕು ಅಥವಾ ಸ್ಟೆರಿಲೈಸ್ ಮಾಡಬೇಕು. ಹಂಗಾಗಿ ಪಾಲಿಯೋಸ್ ಬೆಡ್ ಮಾಡಿದ ತಕ್ಷಣ ಸ್ವಲ್ಪ ನಾವು ಈ ಸ್ಟೆರಿಲೈಸೇಷನ್ ಮಾಡ್ಬೇಕಾಗತ್ತೆ. ಸ್ಟೆರಿಲೈಸೇಷನ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ಯಾವ್ದೇ ಕಾರಣಕ್ಕೂ ನಾವು ಹೊರಗಡೆ ಕೆಲವೊಂದು ರೈತರು ಮಾಡ್ತಾರೆ, ಕಬ್ಬು ಗಿಬ್ಬು ಹಾಕ್ತಾದ್ರೆಲ್ಲ ಮೇಲೆ ಸ್ವಲ್ಪ ಇದು ಒಣ ಹುಲ್ಲು ಹಾಕಿ ಅದನ್ನ ಸ್ವಲ್ಪ ಬೆಂಕಿ ಹಾಕಿ ಅಥವಾ ಬೇಸಿಗೆ ಟೈಮಲ್ಲಿ ಭೂಮಿನ ಆಳವಾಗಿ ನೇಗಿಲು ಹೊಡೆದು ಅದನ್ನ ಸ್ಟೆರಿಲೈಸ್ ಮಾಡ್ತೇವೆ. ಅದು ನ್ಯಾಚುರಲ್ ಮಾಡು ಹೊರಗಡೆಗೆ, ಅದು ಪಾಲಿಯೋಸಲ್ಲಿ ಆಗೋದಿಲ್ಲ. ಯಾಕಂದ್ರೆ ಪಾಲಿಯೋಸಲ್ಲಿ ಬೆಂಕಿ ಆದಷ್ಟು ಅವಾಯ್ಡ್ ಮಾಡ್ಬೇಕು, ಯಾವ್ದೇ ಕಾರಣಕ್ಕೂ ಬೆಂಕಿನ ಹೊರಗಡೆ ಯೂಸ್ ಮಾಡಂಗೆ ಇಲ್ಲ, ಆಮೇಲೆ ನೇಗಿಲು ಹೊಡ್ಕೊಂಡು ಬಿಸಿಲಿಗೆ ಬಿಡಕ್ಕೂ ಆಗೋದಿಲ್ಲ. ಹಂಗಾಗಿ ಇಲ್ಲಿ ಕೆಲವೊಂದು ಕೆಮಿಕಲ್ ನ ಬಳಕೆ ಮಾಡಲೇಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಫಾರ್ಮಾಲ್ಡಿಹೈಡ್ ಅಂತ ಬರ್ತದೆ, 46% ಫಾರ್ಮಾಲ್ಡಿಹೈಡ್ ಆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇದು ಅದು ಬಿಟ್ಟರೆ ಬೆಸಾಮಿಟ್ ಅದು ಇನ್ನೊಂದು ಔಷಧಿ ಇದೆ, ಅದು ಕೂಡ ಸಿಗುತ್ತೆ. ಅದು ಫಾರ್ಮಾಲ್ಡಿಹೈಡ್ ನಮಗೆ ಲಿಕ್ವಿಡ್ ಅಲ್ಲಿ ಇರ್ತದೆ, ಬೆಸಾಮಿಟ್ ಪೌಡರ್ ಅಲ್ಲಿ ಬರ್ತದೆ. ಇದೇನ್ ಮಾಡ್ಬೇಕು, ನಮಗೆ 4% ಫಾರ್ಮಾಲ್ಡಿಹೈಡ್ ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. 4% ಅಂದ್ರೆ ಒಂದು 90 ಲೀಟರ್ಗೆ 1 ಲೀಟರ್ ಫಾರ್ಮಾಲ್ಡಿಹೈಡ್ ಹಾಕ್ಬಿಟ್ರೆ ನಿಮ್ಗೆ 4% ಬಂದ್ಬಿಡುತ್ತೆ. ಸೊ ಇದನ್ನ ಏನ್ ಮಾಡ್ಬೇಕು, 1 ಮೀಟರ್ ಸ್ಕ್ವೇರ್ ಜಾಗಕ್ಕೆ ಕನಿಷ್ಠ ಒಂದು 4 ಲೀಟರ್ ನಾವು ಸುರಿಬೇಕು. ಅವಾಗ ಏನಾಗುತ್ತೆ, ಆ ಭೂಮಿಯ ಕನಿಷ್ಠ 1 ಮೀಟರ್ ಒಳಗೆ ಮತ್ತೆ ಅಗಲಕ್ಕೆ 1 ಮೀಟರ್ ಸ್ಕ್ವೇರ್ ಜಾಗ ಪೂರ್ತಿ ಅದನ್ನು ತೊಯ್ಯುತ್ತೆ. ಅದು ಎಷ್ಟು ಘಾಟ ವಾಸನೆ ಇರ್ತಪ್ಪ ಫಾರ್ಮಾಲ್ಡಿಹೈಡ್ ಅಂದ್ರೆ ನೀವು ಖುಲ್ಲಾ ಮೂಗಿನಿಂದ ಅದು ವಾಸನೆ ತೊಗೊಳಕಾಗಲ್ಲ, ಅಷ್ಟು ಘಾಟ ಇರ್ತದೆ. ಸೊ ಹಂಗಾಗಿ ಆದಷ್ಟು ಮೂಗು ಮತ್ತೆ ಕಣ್ಣುಗಳನ್ನ ಮುಚ್ಕೊಂಡು ಇದು ಈ ಒಂದು ಕೆಲಸನ ಮಾಡ್ಬೇಕಾಗತ್ತೆ. ಅದು ಯಾವಾಗ ನಾವು ಪೂರ್ತಿ ಫಾರ್ಮಾಲ್ಡಿಹೈಡ್ ನ ಹಾಕ್ತಿವಿಲ್ಲ, ಹಾಕಿದ ತಕ್ಷಣ ಅದನ್ನ ಮೇಲ್ಗಡೆ ಪಾಲಿಥಿನ್ ಶೀಟ್ ಗಳನ್ನ ಮುಚ್ಚಿಬಿಟ್ಟು ಯಾವುದೇ ಕಾರಣಕ್ಕೂ ಆ ಒಳಗಡೆ ಗಾಯ ಆಗಲಾರ್ದಂಗ ನಾವು ಅದನ್ನ ನೋಡ್ಕೋಬೇಕು. 24 48 ಗಂಟೆ ಮಿನಿಮಮ್ ಕನಿಷ್ಠ ಅಷ್ಟು ಇಡಬೇಕು ನಾವು. ಅವಾಗ ಏನಾಗತ್ತೆ, ಫಾರ್ಮಲ್ ಡೈಡ್ ಒಂದು ಫ್ಯೂಮ್ ಇರ್ತಾವಲ್ಲ, ಅದೊಂದು ಏನು ಕಾಟ ವಾಸನೆ ಇದೆಲ್ಲ, ಅದರಿಂದ ರೋಗ ಕೀಟ ಭೂಮಿಯಲ್ಲಿ ಏನೇನಿದೆ ಎಲ್ಲ ಸತ್ತು ಬಿಡ್ತವೆ. ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕು, ಒಂದ್ಸಲ ಫಾರ್ಮಲ್ ಡೈಡ್ ಹಾಕಿದ ಮೇಲೆ 48 ಗಂಟೆ ಆದ್ಮೇಲೆ ಅದನ್ನ ಪಾಲಿಥಿನ್ ಸೀಟ್ ತೆಗೆದು ಅದನ್ನ ಯಾವುದೇ ಕಾರಣಕ್ಕೂ ಬೆಳೆ ಹಾಕೋ ಟೈಮಿಗೆ ಆ ಫಾರ್ಮಲ್ ಡೈಡ್ ಒಂದು ಸ್ವಲ್ಪ ವಾಸನೆಯನ್ನು ಅಲ್ಲಿ ಇರಬಾರ್ದು. ಇನ್ನೊಂದು ಸ್ವಲ್ಪ ಏನ್ ಮಾಡ್ಬೇಕು, ಎಲ್ಲ ನಮಗೆ ವಾಸನೆ ಬರ್ಲಿಲ್ಲ ಅಂದ್ರು ನಾವು ಅನ್ಕೊಳಂಗಿಲ್ಲ, ಅಲ್ಲಿ ಔಷಧಿ ಖಾಲಿಯಾಗಿದೆ, ಆ ಭೂಮಿಯಾಗ ಔಷಧಿ ಇಲ್ಲ ಅಂತ ಅನ್ಕೊಳಂಗಿಲ್ಲ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದ್ ಸ್ವಲ್ಪ ಏನ್ ಮಾಡ್ಬೇಕಂದ್ರೆ, ಯಾವ್ದಾದ್ರು ಒಂದು ಬೀಜ ತಗೊಳ್ಳೋದು, ಬೇಗ ಒಂದು ನಾಟುವಂತ ಬೀಜ ತಗೊಂಡು ಆ ಬೆಡ್ ಮೇಲೆ ಹಾಕೊಂಡು ಆ ಕಡೆ ನಾಲ್ಕು. ಸೊ ಏನಾದ್ರು ಬೀಜ ಹುಟ್ಟಪ್ಪ ಅಂದ್ರೆ ಅಲ್ಲಿ ಆ ಯಾವ್ದಕ್ಕ ಕೆಮಿಕಲ್ ಅಲ್ಲಿ ಇಲ್ಲ ಅಂತ ಅರ್ಥ. ಬೀಜ ಹುಟ್ಟಲಿಲ್ಲ ಅಂದ್ರೆ ಇನ್ನೂ ಆ ಕೆಮಿಕಲ್ ಒಂದು ಔಷಧಿ ಮಣ್ಣಾಗಿದೆ ಅಂತ ಅದು ಭಾವಿಸ್ಕೋಬೇಕು ನಾವು. ಮತ್ತೆ ಇನ್ನೊಂದ್ಸಲ ಅದನ್ನ ಸ್ವಲ್ಪ ಗಾಳಿ ಆಡಿಸಬಿಟ್ಟು ನೀರಿನ ತೊಯಿಸಿ ಸ್ವಚ್ಛ ಮಾಡಿದ ಮೇಲೆ ಅವಾಗ ಮತ್ತೆ ಆ ಮತ್ತೊಂದ್ಸಲ ಇನ್ನೊಂದ್ಸಲ ಬೀಜ ಹಾಕಿ ಅದೇನೋ ಮೊಳಕೆ ಬಂತು, ಅವಾಗ ಆ ಭೂಮಿಯಲ್ಲಿ ಮಣ್ಣಲ್ಲಿ ಅಥವಾ ಬೆಡ್ ಅಲ್ಲಿ ಯಾವ್ದೋ ಕೆಮಿಕಲ್ ಇಲ್ಲ ಅನ್ಕೊಂಡ್ಬಿಟ್ಟು ಮುಂದಿನ ಪ್ರೊಸೆಸ್ ನ ಮಾಡ್ಬೇಕಾಗತ್ತೆ. ಮತ್ತೆ ಬೆಡ್ ಮಾಡಿದ ಮೇಲೆ ನಾನು ಹೇಳಿದಾಗಲೇ ಅದ್ರ ಮೇಲೆ ಡ್ರಿಪ್ ಇರ್ತದೆ, ಅಕಾರ್ಡಿಂಗ್ ಯಾವ ಡ್ರಿಪ್ ಯಾವ ನೀವು ಡೈರೆಕ್ಷನ್ ಮಾಡ್ಕೊಂಡಿರ್ತಲ್ಲ ಆ ಡೈರೆಕ್ಷನ್ ಗೆ ನಾವು ಉದ್ದ ಮಾಡ್ಕೊಂಡಿರ್ತೀವಿ. ಅಗಲ ಬಂದ್ಬಿಟ್ಟು ಒಂದರಿಂದ ಒಂದು 1.2 meters ಅಗಲ ಆಗತ್ತೆ. ಎತ್ತರ ನೀವು 2-3 feet ಕೆಲವೊಬ್ಬರು 4-5 feet ಕೂಡ ಮಾಡ್ತಾರೆ. ಇನ್ನೊಂದಿಷ್ಟು ರೈತರು ಸ್ವಲ್ಪ ಹೆಚ್ಚಿನ ಬಂಡವಾಳ ಹಾಕಿ ಒಳ್ಳೆಯ ಹೆಚ್ಚಿನ ಇಳುವರಿ ಪಡುವಂತ ರೈತರು ಏನ್ ಮಾಡ್ತಾರೆ, ಆ ಪಾಲಿಥಿನ್ ದೊಡ್ಡ ದೊಡ್ಡ ಒಂದು 4-5 feet ಅಗಲ ಪಾಲಿಥಿನ್ ಬ್ಯಾಗ್ ಯೂಸ್ ಮಾಡ್ಕೊಂಡು ಅದರಲ್ಲೇ ಮಣ್ಣು ಅಥವಾ ಈ ಮೀಡಿಯಾನ್ ಬರ್ತವೆ, ಕೋಕೋಪಿಟ್ಟು ಬರ್ನಿಕುಲೇಟ್ ಅಂತ ಮೀಡಿಯಾನ ತುಂಬಿ ಅಲ್ಲಿ ಕೂಡ ಬೆಳೆಗಳನ್ನು ಬೆಳೆಯುವಂತ ಪದ್ಧತಿ ಕೂಡ ಇದೆ. ಹೃತ್ಪೂರ್ವಕವಾದ ಮಾಹಿತಿ ನೀಡಿದೆ. ಒಂದು ಮಣ್ಣಿನ ನಿರ್ವಹಣೆ ಎಷ್ಟು ಬಹಳ ಮುಖ್ಯವಾಗಿರುವಂತದ್ದು. ಪಾಲಿ ಹೌಸ್ ನಲ್ಲಿ ಏನೇ ಆದ್ರೂ ಕೂಡ ಯಾವುದೇ ಒಂದು ವಾತಾವರಣ ಬಂದ್ರೂ ಕೂಡ ಅದು ಶೀಘ್ರವಾಗಿ ಬೆಳವಣಿಗೆ ಆಗ್ತದೆ. ರೋಗ ರುಜಿನಗಳು ಏನಾದ್ರೂ ಮಣ್ಣಿನಲ್ಲಿ ಅಥವಾ ಕ್ರಿಮಿಕೀಟಗಳು ಇದ್ರೆ ಅದು ದ್ವಿಗುಣ ಆಗಿಬಿಟ್ಟು ನಾವು ಬೆಳೆ ಬೆಳೆದು ಕಷ್ಟ ಆಗ್ತದೆ. ಆಮೇಲೆ ಒಂದು ಕೆಂಪು ಮಣ್ಣು ಮರಳು ಮಿಶ್ರಿತ ಮಣ್ಣಾದ್ರೆ ತುಂಬಾ ಜಿಡ್ಡಿರದೇ ಇರುವಂತ ಮಣ್ಣು ಅಂದ್ರೆ ಜಾಸ್ತಿ ನೀರು ಹಿಡ್ಕೊಳ್ಳದೆ ಇದ್ರೆ ಖಂಡಿತವಾಗಿ ಕೂಡ ರೋಗ ನಾವು ಅಂದ್ರೆ ಗಾಳಿ ಆಡ್ತಾ ಇತ್ತು ಅಂದ್ರೆ ಕ್ರಿಮಿಕೀಟಗಳು ಜಾಸ್ತಿ ಬರೋ ಸಾಧ್ಯತೆ ಇಲ್ಲ. ಹೀಗಾಗಿ ಪಾಲಿಥಿನ್ ಬ್ಯಾಗ್ ಅನ್ನು ಉಪಯೋಗ ಮಾಡಿದ್ರು ಕೂಡ ಫಾರ್ಮಾಲ್ಡಿಹೈಡ್ ಉಪಯೋಗ ಮಾಡಿ ಅದ್ರ ವಾಸನೆ ಕೂಡ ಹೋದ ನಂತರನೇ ನಾವು ತಳಿಗಳನ್ನ ಹಾಕುವಂತ ವಿಚಾರ ಮಾಡಬೇಕು. ಹಿಂಗೆ ಬಹಳ ಒಂದು ಎಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಪಾಲಿ ಹೌಸ್ ನಲ್ಲಿ ಮುಖ್ಯವಾಗಿ ಅಂದ್ರೆ ಜಾಗದ ಕೊರತೆ ಇರ್ತದೆ. ವೈಜ್ಞಾನಿಕವಾಗಿ ನಾವು ಮಣ್ಣಿನ ನಿರ್ವಹಣೆ ಮಾಡಿಕೊಂಡು ಆಮೇಲೆ ಏರು ಮಡಿಗಳನ್ನ ಮಾಡಿ ಸಾಧ್ಯ ಆದಷ್ಟು ಎಚ್ಚರಿಕೆ ವಹಿಸಿ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಉತ್ತಮ ಆರಂಭ ಒಳ್ಳೆಯ ಇಳುವರಿಗೆ ಕಾರಣ ಅನ್ನೋದನ್ನ ತುಂಬಾ ಸೂಕ್ಷ್ಮ ಹೇಳಿದ್ದಾರೆ. ಧನ್ಯವಾದಗಳು ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೇ. ಈಗ ಮುಖ್ಯವಾಗಿ ಪಾಲಿ ಹೌಸ್ ಗಳಲ್ಲಿ ಇನ್ನೊಂದು ಬಹಳ ನಾವು ಕಾಳಜಿ ತೆಗೆದುಕೊಳ್ಬೇಕಾಗಿದ್ದು ಅಂತಂದ್ರೆ ತುಂಬಾ ಎತ್ತರವಾದ ಗಿಡಗಳು ಬೆಳೀತಾವ ಖಂಡಿತವಾಗಿ, ಯಾಕಂದ್ರೆ ಈ ಸಂರಕ್ಷಿತ ಬೇಸಾಯ ಕ್ರಮಗಳಲ್ಲಿ ಬಹಳ ಆರೋಗ್ಯದಾಯಕವಾಗಿ ಗಿಡಗಳು ಬೆಳೀತಾವ. ಅವು ತುಂಬಾ ಎತ್ತರವಾಗಿ ಬೆಳೀತಾವ, ಅವಾಗ ಕೆಲವೊಂದು ಗಿಡಗಳನ್ನ ಕಟ್ ಮಾಡಬೇಕಾಗ್ತದೆ. ಅಂದ್ರೆ ಈ ಯಾವ ರೀತಿ ಗಿಡಗಳ ನಿರ್ವಹಣೆ ಮಾಡಬೇಕು, ಮತ್ತೆ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಕೂಡ ಹೇಗೆ ಮಾಡಬೇಕು, ಗಿಡಗಳ ಒಂದು ನಿರ್ವಹಣೆ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಈ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ಕೊಡಬಹುದಾ ವಿಜಯ್ ಕುಮಾರ್ ರಾಠೋಡ್ ಅವರೇ? ಸಂರಕ್ಷಿತ ಬೇಸಾಯದಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ನೀರನ್ನ ಬೇಕಾಗ್ಬಿಟ್ಟು ಹಾಕಕ್ಕಾಗೋದಿಲ್ಲ. ಯಾಕಂದ್ರ ನೀರು ಎಷ್ಟು ನಾವು ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡ್ತೀವೋ ಅಷ್ಟು ಒಳ್ಳೆಯದು, ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಬಳಕೆ ಮಾಡ್ತೀವಿ ಅದು ವೇಸ್ಟ್. ನೀರು ಎಷ್ಟು ಬೇಕೋ ಆ ಗಿಡ ಅಷ್ಟೇ ತಗೊಳುತ್ತೆ, ನಾವು ಎಷ್ಟು ಎಕ್ಸ್ಟ್ರಾ ಹಾಕಿದ್ರು ಅದು ವೇಸ್ಟ್ ಆಗಿ ಹೋಗ್ತಾ ಇರುತ್ತೆ. ವೇಸ್ಟ್ ಆಗೋದ್ರಲ್ಲಿ ಏನಾಗುತ್ತೆ, ಇನ್ನೊಂದೇನಾಗತ್ತಪ್ಪ ಅಂದ್ರೆ ನಿಮ್ಗೆ ಮಣ್ಣಲ್ಲಿ ಕೆಲವೊಂದ್ಸಲ ಅದರಿಂದ ಒಂದು ಸಲಿನಿಟಿ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ನೀರಿನ ಒಂದು ಪ್ರಮಾಣ ಬಹಳ ನೀಟ್ ಆಗಿ ಮತ್ತೆ ಅಕ್ಯುರೇಟ್ ಆಗಿ ಮಾಡ್ಬೇಕಾಗತ್ತೆ. ಜೊತೆಗೆ ಗೊಬ್ಬರನು ಕೂಡ ಅಷ್ಟೇ, ಹೊರಗಡೆ ಹಾಕದಂಗೆ ನಾವು ಸಿಕ್ಕಿ ಕೈಲಿ ಚೆಲ್ಲಕ್ ಆಗೋದಿಲ್ಲ. ಇಲ್ಲಿ ಏನಿದ್ರು ನೀರಿನಲ್ಲಿ ಕರಗುವಂತ ಗೊಬ್ಬರಗಳನ್ನೇ ನಾವು ಭೂಮಿ ಇದಕ್ಕೆ ಕೊಡ್ಬೇಕಾಗತ್ತೆ ಗಿಡಗಳಿಗೆ. ಹೊರಗಡೆ ಗೊಬ್ಬರಕ್ಕೂ ಹೊರಗಡೆ ನಮ್ಮ ಪಾಲಿ ಹೌಸ್ಗೆ ಹಾಕುವಂತ ಗೊಬ್ಬರಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ತುಂಬಾ ಜಾಸ್ತಿ ವ್ಯತ್ಯಾಸ ಇರ್ತಿಲ್ಲ. ಏನಪ್ಪಾ ಅಂದ್ರೆ ಇಲ್ಲಿ ಗೊಬ್ಬರಗಳನ್ನ ನಾವು ನೀರಿನ ಮುಖಾಂತರ ಕೊಡೋದ್ರಿಂದ ನೀರಲ್ಲಿ ಕರಗುವಂತ ಗೊಬ್ಬರಗಳನ್ನ ಆದಷ್ಟು ನಾವು ಬಳಕೆ ಮಾಡಬೇಕಾಗ್ತದೆ. ಈಗ ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ನೀರು ನಿಮಗೆ ಬೆಳೆಗೆ ತಕ್ಕಂತೆ ಮತ್ತೆ ನಾವು ಯಾವ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಬೆಳೆ ಬೆಳೀತಿದ್ದೇವೆ ಅಂದ್ರೆ ಆ ಟೈಮಲ್ಲಿ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇರ್ತದೆ. ಹೊರಗೆ ಆಗಲೇ ಹೇಳಿದೆ ನಿಮಗೆ, ಪಾಲಿ ಹೌಸಲ್ಲಿ ಉಷ್ಣಾಂಶ ಹೊರಗಡೆಗಿಂತ ಹೊರಗಡೆ ಜಾಸ್ತಿ ಇರ್ತದೆ. ಹಾಗಾಗಿ ಉಷ್ಣಾಂಶ ಜಾಸ್ತಿ ಆಗ ನೀರು ಗಿಡಗಳಿಗೆ ನೀರು ಜಾಸ್ತಿ ಬೇಕಾಗ್ತದೆ. ಸೊ ಇಲ್ಲಿ ನಾವು ಆದಷ್ಟು ಹನಿ ನೀರಾವರಿ ನಾವು ಬಳಕೆ ಮಾಡಬೇಕಾಗ್ತದೆ. ಪಾಲಿ ಹೌಸಲ್ಲಿ ಹನಿ ನೀರಾವರಿ ಬಿಟ್ಟರೆ ಬೇರೆ ಯಾವುದೇ ಅದಕ್ಕೆ ದಾರಿ ಇಲ್ಲ. ಕೆಲವೊಂದು ಫಾಗರ್ ಹಾಕೊಂಡು ನಾವು ಒಂದು ಉಷ್ಣಾಂಶ ಕಡಿಮೆ ಮಾಡ್ಕೋಬಹುದು, ಆದ್ರೂ ನೀರು ಕೊಡೋದು ಮಾತ್ರ ಹನಿ ನೀರು ಅಂತ ಕೊಡಬೇಕಾಗುತ್ತೆ. 16 mm ಲ್ಯಾಟರ್ ಯೂಸ್ ಮಾಡ್ಕೊಂಡು ಕನಿಷ್ಠ 2-4 liters ಅದು ನೀರು ಪ್ರತಿ ಚದರ ಮೀಟರ್ಗೆ ಹೊರಗೆ ಬರ್ತಾ ಇರಬೇಕು. ಆತರ ನಾವು ನೀರಿನ ಒಂದು ಪ್ರೆಷರ್ ನ ಮೇಂಟೈನ್ ಮಾಡಬೇಕಾಗುತ್ತೆ ಯಾವ್ದೇ ಪಾಲಿ ಹೌಸ್ ಅಲ್ಲಿ. ಗೊಬ್ಬರಗಳನ್ನು ಕೂಡ ಅಷ್ಟೇ, ಗೊಬ್ಬರಗಳನ್ನ ಆದಷ್ಟು ನಾವು ನೀರಿನಲ್ಲಿ ಕರಗುವಂತ ಗೊಬ್ಬರಗಳನ್ನ ನಾವು ಬೆಳೆ ಕೊಡಬೇಕಾಗ್ತದೆ. ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಈಗ 19-19 ಒಂದು ಗೊಬ್ಬರ ಬರುತ್ತೆ, ಅದು ನಿಮಗೆ ಒಂದು ಮೆಣಸಿನಕಾಯಿ ಬೆಳೆ ತಗೊಂಡ್ರೆ ಟೊಮ್ಯಾಟೊ ತಗೊಂಡ್ರೆ 3-4 kg ವಾರಕ್ಕೆ 2 ಸಲ ಕೊಡಬೇಕಾಗ್ತದೆ. ಪೊಟ್ಯಾಸಿಯಂ ನೈಟ್ರೇಟ್ ಅಂತ ಒಂದು ಗೊಬ್ಬರ ಬರ್ತದೆ, ಅದು ಒಂದೂವರೆ ಕೆಜಿ ಒಂದರಿಂದ ಒಂದೂವರೆ ಕೆಜಿ ಪ್ರತಿ ಎರಡು ವಾರಕ್ಕೆ ಒಂದ್ಸಲ. ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ಬರ್ತದ, ಅದು ಒಂದರಿಂದ ಒಂದೂವರೆ ಕೆಜಿ ಪ್ರತಿ ವಾರದ ಎರಡು ಸಲ. ಈ ತರ ನಾವು ಒಂದು ಒಂದು ಪ್ಲಾನ್ ಮಾಡಿಕೊಂಡು ಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಇಲ್ಲಿ ಗೊಬ್ಬರಗಳ ಒಂದು ವೇಸ್ಟೇಜ್ ಆಗೋದಿಲ್ಲ, ಎಲ್ಲವೂ ನಾವು ನೀರಿನ ಮುಖಾಂತರ ಹನ್ನೀರಿನ ಮುಖಾಂತರ ಕೊಡೋದ್ರಿಂದ ಎಲ್ಲ ನೀರಿನ ಕರಗೋದು ಗೊಬ್ಬರ ಇರುತ್ತೆ, ಗಿಡಗಳಿಗೆ ತುಂಬಾ ತೊಂದರೆ ಆಗೋದಿಲ್ಲ, ಬೇಗ ಬೇಗ ಅದು ಪೋಷಕಾಂಶಗಳನ್ನ ತೀರ್ಕೊಂಡು ಬಿಡುತ್ತೆ. ಸೊ ಹಂಗಾಗಿ ಇಲ್ಲಿ ಯೂಸ್ ಏನಾಗತ್ತಪ್ಪ ಪಾಲಿ ಔಷಧಿ ಅಂದ್ರೆ ಬೆಳೆಗಳು ತುಂಬಾ ಉತ್ಕೃಷ್ಟವಾಗಿ ಬೆಳೀತಿರ್ತಾವ, ಅದಕ್ಕೆ ಆಹಾರ ಜಾಸ್ತಿ ಬೇಕಾಗ್ತದೆ. ಹಂಗಾಗಿ ಪ್ರತಿ ವಾರಕ್ಕೆ ಹೇಳ್ತಾರೆ, ಹೊರಗಡೆ ನಾವ್ ಏನ್ ಮಾಡ್ತೀವಿ ಒಂದೇ ಸಲ ಹಾಕ್ಬಿಡ್ತೇವೆ ಗೊಬ್ಬರ, ಅದ್ ಬಿಟ್ಟು ಒಂದ್ ತಿಂಗಳು ಆದ್ಮೇಲೆ ಎರಡ್ ತಿಂಗಳು ಸಾಕು ಬೇರೆ ಗೊಬ್ಬರ ಕೊಡ್ತೀವಿ. ಪಾಲಿ ಔಷಧಿ ಹಾಗಾಗಿಲ್ಲ, ವಾರಕ್ಕೆ ಅಥವಾ ಕೆಲವೊಂದ್ಸಲ ದಿನ ದಿನಾನು ಕೊಡುವಂತ ಒಂದು ಪದ್ಧತಿ ಕೂಡ ಇದೆ, ಕಡಿಮೆ ಪ್ರಮಾಣದಲ್ಲಿ ಕೊಡುವಂತ ಪದ್ಧತಿ ಇದೆ. ಸೊ ಹಂಗಾಗಿ ಗಿಡಗಳು ತುಂಬಾ ಇಲ್ಲಿ ಎತ್ತರವಾಗಿ ಮತ್ತೆ ತುಂಬಾ ಉತ್ಕೃಷ್ಟ ಹೆಲ್ದಿಯಾಗಿ ಬೆಳೀತಿರ್ತಾವ. ಹಂಗಾಗಿ ಇಲ್ಲಿ ಸ್ವಲ್ಪ ಗಿಡಗಳನ್ನ ಸವರ್ಕೊಂಡು ಅದನ್ನ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಗಿಡದಿಂದ ಗಿಡಕ್ಕೆ ನಾವು ಸಾಲಿಂದ ಸಾಲಿಗೆ ಒಂದು ಒಂದು ಬೆಡ್ ಮೇಲೆ ಅನ್ಕೊಂಡ್ರು ನಾವು 60 ಸೆಂಟಿಮೀಟರ್ ಬಿಟ್ಟಿರ್ತೀವಿ, ಸಾಲಿಂದ ಗಿಡದಿಂದ ಗಿಡಕ್ಕೆ 30-40 ಸೆಂಟಿಮೀಟರ್ ಬಿಟ್ಟಿರ್ತೀವಿ. ಇದು ನಮ್ಮ ತಳಿಗಳ ಮೇಲೆ ಬೇರೆ ಆಗುತ್ತೆ, ಬೆಳೆಗಳ ಮೇಲೆ ಕೂಡ ಬೇರೆ ಆಗುತ್ತೆ. ಸೊ ಏನ ಮಾಡ್ಬೇಕಪ್ಪ ಅಂದ್ರೆ ಆದಷ್ಟು ಕೆಳಭಾಗ ಬರ್ತಲ್ಲ, ಈಗ ಹೇಳ್ದಾಗಲಿ ನಿಮ್ಗೆ ಉದಾಹರಣೆಗೆ ಟೊಮ್ಯಾಟೊ ಅನ್ಕೊಡ್ರಿ, ಅಥವಾ ನಮ್ಮ ದೊಣ್ಣೆ ಮೆಣಸಿನಕಾಯಿ ಅನ್ಕೊಡ್ರಿ, ಅಥವಾ ಸೌತೆಕಾಯಿ ಅನ್ಕೊಡ್ರಿ, ಇಂಗ್ಲಿಷ್ ಸೌತೆಕಾಯಿ ಅನ್ಕೊಡ್ರಿ, ಇವು 8-10-15-20 ಫೀಟ್ ಉದ್ದದ ಹೈಟ್ ಬೆಳೀತಾವ. ಸೊ ಹಂಗಾಗಿ ಇದಕ್ಕೆ ನಾವೇನ್ ಮಾಡ್ಬೇಕು, ಅದು ಗಿಡ ಒಂದು ನಾವು ಅದನ್ನ ನಾಟಿ ಮಾಡಿದ 3-4 ಭಾಗಗಳ ನಂತರ ಅದಕ್ಕೆ ಮೇನ್ ಕಾಂಡ ಅಂತ ಇರ್ತಲ್ಲ, ಆ ಕಾಂಡಕ್ಕೆ ಪ್ಲಾಸ್ಟಿಕ್ ದಾರದಿಂದ ಕಟ್ಟಬೇಕಾಗುತ್ತೆ. ಮೇಲೆ ಹೈಟ್ ಎಲ್ಲ ಪಾಲಿ ಹೌಸಲ್ಲೆಲ್ಲ ಹೈಟ್ ತಂತಿ ಹಾಕಿರ್ತೀವಿ ನಾವು, ಮೇಲ್ಗಡೆ ಒಂದು 10-12 ಫೀಟ್ಗೆ ಹೈಟ್ ಹಾಕೊಂಡಿರ್ತೀವಿ. ಅದ್ರ ಬೇಸ್ ಅದಕ್ಕೆ ನಾವು ಒಂದು ದಾರಗಳನ್ನು ಕಟ್ಕೊಂಡು ಗುಡದಿಂದ ಅದಕ್ಕೆ ಪ್ರತಿ ವಾರಕ್ಕೂ ಅದನ್ನ ಸುತ್ತಾ ಇರಬೇಕು ನಾವು. ಯಾವ್ದೇ ಕಾರಣಕ್ಕೂ ಗಿಡ ಆ ಕಡೆ ಈ ಕಡೆ ಬಾಗದಂತೆ ಆ ದಾರದ ಮುಖಾಂತರ, ಪ್ಲಾಸ್ಟಿಕ್ ದಾರದ ಮುಖಾಂತರ ಅದನ್ನ ನಾವೊಂದು ಸಪೋರ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿವರೆಗೆ ತುಂಬಾ ಪೂರಕವಾಗಿ ಸಾಕಷ್ಟು ಮಾಹಿತಿ ನೀಡಿದ್ದೀರಾ. ಆದ್ರೆ ಈ ಒಂದು ಸಂರಕ್ಷಿತ ಬೇಸಾಯ ಕ್ರಮ ಅನ್ನೋದು ಎಷ್ಟು ಒಂದು ಪ್ರಮುಖವಾಗಿರುವಂತದ್ದು, ಹೇಗೆ ನಮ್ಮ ಕಾರ್ಯನಿರ್ವಹಣೆ ಎಷ್ಟು ಸೂಕ್ಷ್ಮವಾಗಿರ್ಬೇಕಾಗ್ತದೆ, ವೈಜ್ಞಾನಿಕವಾಗಿರ್ಬೇಕಾಗ್ತದೆ, ಒಟ್ಟಾರೆ ಬೆಳೆಗಳನ್ನ ಆಯ್ಕೆ ಮಾಡೋದಿರ್ಲಿ, ತಳಿಗಳ ಆಯ್ಕೆ ಇರ್ಲಿ, ಭೂಮಿ ಮತ್ತು ಏರ್ ಮಡಿಗಳನ್ನ ಸಿದ್ಧಪಡಿಸೋದೇ ಇರ್ಲಿ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಇರ್ಲಿ, ಅಂದ್ರೆ ಎಷ್ಟು ಕಾಳಜಿ ತೆಗೆದುಕೊಂಡಷ್ಟು ಕಡಿಮೆನೆ ಇವತ್ತು ವೈಜ್ಞಾನಿಕವಾಗಿ ನಾವು ಬೆಳೆಯಲಿಕ್ಕೆ ಸಾಧ್ಯ. ಆದ್ರೆ ಖಂಡಿತವಾಗಿ ಕೂಡ ಹೊರಗೆ ಬೆಳೆಯೋದಕ್ಕಿಂತ 4-5 ಪಟ್ಟು ಹೆಚ್ಚು ಸಂರಕ್ಷಿತ ಬೇಸಾಯ ಕ್ರಮಗಳಲ್ಲಿ ತರಕಾರಿ ಬೆಳೆಗಳನ್ನು ಬೆಳಿಬಹುದು, ಯಾವುದೇ ಬೆಳೆಯನ್ನು ಬೆಳಿಬಹುದು, ಕಡಿಮೆ ಒಂದು ಭೂಮಿಯಲ್ಲಿನೆ ಹೆಚ್ಚು ಬೆಳೆಯನ್ನ ಬೆಳಿಲಿಕ್ಕೆ ಇದು ಒಂದು ಒಳ್ಳೆಯ ಉಪಾಯ. ಮತ್ತು ವಿಶೇಷವಾಗಿ ತರಕಾರಿ ಬೆಳೆಗಳು ನಮ್ಮ ಗ್ರಾಹಕರ ದಿನನಿತ್ಯದ ಬೇಡಿಕೆ ಆಗಿರೋದ್ರಿಂದ ಲಾಭದಾಯಕವಾಗಿ ಖಂಡಿತವಾಗಿ ಈ ಬೇಸಾಯವನ್ನು ಮಾಡಬಹುದಂತ ನಮ್ಮ ರೈತ ಬಾಂಧವರು ಹೇಳ್ತಾ ಇಲ್ಲಿ ತನಕ ತುಂಬಾ ವಿಸ್ತೃತ ಮಾಹಿತಿ ನೀಡಿದ್ದೀರಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಸಂರಕ್ಷಿತ ಬೇಸಾಯದಲ್ಲಿ ತರಕಾರಿ ಬೆಳೆಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ವಿಜಯಕುಮಾರ್ ರಾಥೋಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳೇನ್. ಈಗ ಪ್ರಾಯೋಜಿತ ಕಾರ್ಯಕ್ರಮ ನುವಾಲ್ಗಿ ಫಾಲಿಯರ್ ಸ್ಪ್ರೇ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕೇಳುಗರೆ, ನುವಾಲ್ಗಿ ದ್ರಾವಣವನ್ನ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರೈತರು ಬೇರೆ ಬೇರೆ ಬೆಳೆಗಳಲ್ಲಿ ಉಪಯೋಗಿಸ್ಕೊಳ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದರೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಬಿ ಬೈರಾಪುರ ಗ್ರಾಮದ ಬಿಎಂ ಹರಿಂಜಯ ಅವರು. ಹಿಪ್ನೇರಳೆ ಬೆಳೆಗೆ ಸಿಂಪರಣೆ ಮಾಡಿ ಉತ್ತಮವಾದ ಪರಿಣಾಮವನ್ನು ಕಂಡಿದ್ದಾರೆ ಹರಿಂಜಯ ಅವರು. ತಮ್ಮ ಅನುಭವಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ತಿದ್ದಾರೆ. ಹರಿಂಜಯ ಅವರೇ ಹೇಳಿ. ಸರ್ ನಮಸ್ಕಾರ. ನಾನು ರೇಷ್ಮೆ ಬೆಳೆಯಲ್ಲಿ ಈಗ 2ನೇ ವರ್ಷದಲ್ಲಿ ನಾನು ಬಳಕೆ ಮಾಡಿದೆ ನುವಾಲ್ಗಿ ದ್ರಾವಣ. ಆಗ ಅದು ಬಿತ್ನೇಗೋಡು ಬೆಳೆದಿದ್ದು ನಾನು. 530 ಬಂದ್ಬಿಡ್ದು ಕೌಂಟಿಂಗು, ಸೆಲೆಕ್ಷನ್ ಆಗೋದಿಲ್ಲ ನಿಮಗೆ, ಇದು ಬಿತ್ನೆಗೆ ಯೋಗ್ಯವಲ್ಲ ಅಂತ ಅಂದರು. ಇಷ್ಟೊಂದು ಥರ ಪರಿಣಾಮ ಆಯ್ತಲ್ಲ ಅಂದ್ಕೊಂಡು ನನಗೆ ಸ್ವಲ್ಪ ಭಯ ಆಯಿತು. ಅವಾಗಲಿಂದಲೂ ನಾನು ರೇಷ್ಮೆಗೆ ಇದನ್ನೇ ಬಳಕೆ ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಸಾಯಿಲ್ ಅಪ್ಲಿಕೇಶನ್ ಅಂತ ಒಂದು ಮಾಡಿದ್ದಾರೆ ನುವಾಲ್ಗಿನಲ್ಲಿ, ಅದನ್ನು ಕೂಡ ಭೂಮಿ ಕೊಡ್ತಾ ಇದ್ದೀವಿ. ನಾವು ಅದು ಹೇಗೆ ಮಾಡ್ತಾ ಇದೀವಿ ಅಂದರೆ, ಸಗಣಿ ಗೊಬ್ಬರ ನೇರವಾಗಿ ಗಿಡದ ಬುಡಕ್ಕೆ ಹಾಕ್ತಾ ಇದ್ದೀವಿ. ಗಿಡದ ಬುಡಕ್ಕೆ ಹಾಕೋದ್ರಿಂದ ಅಲ್ಲಿಗೆ ಅದು ಸಾಯಿಲ್ ಅಪ್ಲಿಕೇಶನ್ನ ಸ್ಪ್ರೇ ಮಾಡ್ತೀವಿ, ಅಲ್ಲೇ ಕರಗುತ್ತೆ. ನಾವು ಒಂದು ಕಡೆ ತಿಪ್ಪೆ ಮಾಡಿ ತಗೊಂಡೋಗಿ ಅಲ್ಲಿಗೆ ಹಾಕೋಂಥ ಪದ್ಧತಿ ಮಾಡಿಲ್ಲ. ಹಾಗಾಗಿ ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ರೇಷ್ಮೆನಲ್ಲಿ. ಹಿಪ್ಪನೇರಳೆಗೆ ಸಿಂಪರಣೆ ಮಾಡಿದ್ರಿಂದ ಪರಿಣಾಮವನ್ನು ಕಂಡಿದ್ದೀರಿ. ಹಿಪ್ಪನೇರಳೆ ಸೊಪ್ಪಿನ ಬೆಳವಣಿಗೆ ಮತ್ತು ಅದರ ಬಾಳಿಕೆ, ಹುಳುಗಳು ತಿನ್ನುವ ಒಂದು ಸಂದರ್ಭ ಮತ್ತು ಅವುಗಳು ಸೇವಿಸುವ ಪ್ರಮಾಣ, ಇದ್ರ ಬಗ್ಗೆ ಗಮನಿಸಿದಿರಾ? ಸರ್ ಹಿಪ್ನೇರ್ಲೆ ಒಂದ್ ಬೆಳೆಗೆ ಮೂರ್ ಸಲ ಕೊಡ್ತೀವಿ. ಹುಳು ಮೇಯ್ತಾ ಇರ್ಬೇಕಾದ್ರೆ 8 ದಿವಸ ಮುಂಚೆನೆ ನಾವು ಹೊಡೆದಿರ್ತೀವಿ. ಅವಾಗ 4 ದಿವಸ ಆದ್ರೂ ಕೊಡ್ಬೋದು, ಏನ್ ತೊಂದರೆ ಆಗಲ್ಲ. ನಾವ್ 8 ದಿವಸದ ಮೊದಲೇ ಹೊಡೆದಿದ್ವಿ. ಹುಳು ಇದಿಲ್ದಂಗೆ ತಿಂತವೆ, ಹುಳುಕೇನ್ ಸಮಸ್ಯೆ ಆಗ್ತಾ ಇಲ್ಲ. ಮತ್ತೆ ಎಲೆ ಮಾತ್ರ ತುಂಬಾ ಅಗಲಕ್ ಬರುತ್ತೆ. ಮತ್ತೆ ನಮ್ದು ಶೆಡ್ ಇರೋದ್ರಿಂದ ಎಲೆ ಬಾಡ್ತವೆ. ಇದು ಸ್ವಲ್ಪ ಮಂದ ಇರೋದ್ರಿಂದ ಬೇಗ ಬಾಡೋದಿಲ್ಲ ರೇಷ್ಮೆ ಸೊಪ್ಪು. ಹಾಗಾಗಿ ತುಂಬಾ ಚೆನ್ನಾಗಿ ಆರೋಗ್ಯಕರವಾಗಿ ಹುಳು ಬೆಳೀತವೆ ಸರ್. ಸಿಂಪರಣೆ ಮಾಡುವ ಪ್ರಮಾಣ ಮತ್ತು ಸಮಯ ಇದ್ರ ಬಗ್ಗೆ ಹೇಳಿ ಸರ್. ನಾವು ಸಿಂಪರಣೆ ಮಾಡೋದು ಮಾತ್ರ ಬೆಳಗಿನ ಜಾವ 5 ಗಂಟೆಗೆ ಒಂದೊಂದ್ಸಲಿ ಹೋಗ್ಬಿಡ್ತೀನಿ. 5 ಗಂಟೆಗೆ ಹೋದ್ರೆ ಅಲ್ಲೆಲ್ಲ ಕ್ಯಾನ್ ಎಲ್ಲ ರೆಡ್ ಮಾಡ್ಕೊಳ್ಳೋ ಅಷ್ಟೊಳಗೆ ಸ್ವಲ್ಪ ಬೆಳಕಾಗುತ್ತೆ. ಹೆಚ್ಚು ಕಮ್ಮಿ 5:30 ನಾನು ಪ್ರಾರಂಭ ಮಾಡಿ 8 ಗಂಟೆ ಒಳಗಡೆ ನಾನು ಮುಗಿಸ್ಬಿಡ್ತೀನಿ. ಉಳ್ಕೊಂಡ್ರೆ ನಾಳೆ ಹೊಡಿತೀನಿ. ಮತ್ತೆ ನನ್ನ ಬಿಸಿಲತ್ತಿದ್ಮೇಲೆ ಸ್ವಲ್ಪ ಬೆಳಕು ಜಾಸ್ತಿ ಆದರೆ ಬಳಕೆ ಮಾಡಲ್ಲ ಸರ್. ಮತ್ತೆ ಅದನ್ನು ನಾವು 1 ಲೀಟ್ರಿಗೆ 1 ml ಹಾಕೋಣದು. ಹೆಚ್ಚೂ ಹಾಕಲ್ಲ, ಕಮ್ಮಿನೂ ಹಾಕಲ್ಲ, ಅಷ್ಟೇ ಪ್ರಮಾಣ ಹಾಕೊಂಡು ನಾವು ಸ್ಪ್ರೇ ಮಾಡ್ತೀವಿ ಸರ್. ನಿಮ್ಮ ಊರಿನ ಪಕ್ಕದ ಗ್ರಾಮ ಕುಂಬಾರಹಳ್ಳಿಯ ರಘು ಅವರು ಸಹ ನೂವಾಲ್ಗೆನ್ನ ಉಪಯೋಗಿಸ್ಕೊಂಡು ಚೆನ್ನಾಗಿ ಹುಳುಗಳನ್ನ ಸಾಕ್ತದ್ರ ಅನ್ನೋ ಒಂದು ವಿಚಾರನೂ ನಮಗೆ ಸಿಕ್ತು. ಹಿಪ್ಪನೇರಳೆ ಅಲ್ದಲ್ಲೇ ಇತರೆ ತರಕಾರಿಗಳಿಗೆ ಹಣ್ಣಿನ ಗಿಡಗಳಿಗೆ ಏನಾದರೂ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ತೋಟದಲ್ಲಿ ಉಪಯೋಗಿಸ್ಕೊಂಡಿದ್ದೀರಾ ನೂವಾಲ್ಗೆನ್ನ? ಸರ್ ನಾನು ಬಾಳೆಗೆ ಬಳಸ್ತೀನಿ, ಅದನ್ನ ಬಿಟ್ಟರೆ ತೆಂಗಿನ ಸೊಸಿಗಳಿಗೆ ಬಳಸ್ತಾ ಇದ್ದೀವಿ. ಮತ್ತು ಈಗ ಅಡಿಕೆ ಸೊಸಿ ಹಾಕಿದ್ದೀವಿ, ಅದಕ್ಕೂ ಹೊಡಿತಾ ಇದ್ದೀವಿ. ಮತ್ತೆ ಅದನ್ನ ಬಿಟ್ಟರೆ ಇನ್ನ ನಾವು ಎಮ್ಮೆಗೆ ಹಾಕ ನೇಪಿಯರ್ ಕಡ್ಡಿಗೆ ಸುಮಾರು ವರ್ಷದಿಂದ ಬಳಸ್ತಾ ಇದ್ದೀವಿ. ಯಾಕೆಂದ್ರೆ ಯೂರಿಯಾ ಹಾಕ್ಬೇಕಂತ ನಮ್ಮ ಮನೆಯವರು ಹೇಳ್ತಾ ಇದ್ರು, ಬೇಡ, ಅದ್ರ ಬದಲಿಗೆ ಇದನ್ನೇ ಹಾಕಂದ್ಕೊಂಡು ಇದನ್ನ ಸ್ಪ್ರೇ ಮಾಡ್ಕೊಡ್ತೀವಿ. ಮತ್ತೆ ಇನ್ನು ವಿಳ್ಯದೆಲೆ ಸೊಪ್ಪು ನಮ್ಮ ಮನೆ ಬಳಕೆಗೆ, ಮೆಣಸಿನ ಗಿಡ, ಕಬ್ಬು ಎಲ್ಲದಕ್ಕೂ ಬಳಕೆ ಮಾಡ್ತಾ ಇದೆ ಸರ್. ಇಷ್ಟವಾಗಿದೆ, ಪರಿಣಾಮಗಳನ್ನು ಕಂಡಿದ್ದೀರಿ. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆಯನ್ನ ನೆನಪು ಮಾಡಿ. ನನ್ನ ನಂಬರ್ ಸರ್ 94 80 60 17 57. ಇನ್ನೊಂದು ಸಾರಿ ಹೇಳಿ. 94 80 60 17 57. ಹೆಚ್ಚಿನ ಮಾಹಿತಿಗೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8 8 8 4 2 6 7 6 5 1. ಸಂಖ್ಯೆ ಮತ್ತೊಮ್ಮೆ 8 8 8 4 2 6 7 6 5 1. ಇದುವರೆಗೆ ನೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನೋವಾಗಿಯ ಚಮತ್ಕಾರ ಬೆಳೆಗಳಿಗೆ ಇದು ಆರೋಗ್ಯಕರ. ಈಗ ಪ್ಯಾಟಿ ಧಾರಣಿ ಪ್ರತಿ ಕ್ವಿಂಟಲ್ಗೆ. ಆರಂಭದಲ್ಲಿ ಗದಗ್ ಪ್ಯಾಟಿ ಧಾರಣಿ. ಕಡಲೆಕಾಳು ಆವರೇಜ್ ಕನಿಷ್ಠ 3,977 ರಿಂದ ಗರಿಷ್ಠ 4,875. ಉದ್ದಿನಕಾಳು ಕನಿಷ್ಠ 3,060 ರಿಂದ 5,910. ಸ್ಥಳೀಯ ಧನಿಯಾ 10,519 ರಿಂದ 10,569. ಅಲಸಂದೆ 4,169 ರಿಂದ 6,911. ಹೆಸರುಕಾಳು 2,550 ರಿಂದ 7,301. ನೆಲಗಡಲೆ ಶೇಂಗಾ ಗೆಜ್ಜೆ 2,010 ರಿಂದ 7,229. ಬಿಳಿ ಜೋಳ 1,001 ರಿಂದ 2,744. ಮೆಕ್ಕೆಜೋಳ ಸ್ಥಳೀಯ 1,609 ರಿಂದ 2,050. ಕುಸುಬೆ ಸಾಫ್ಟ್ ಫ್ಲವರ್ 5,052 ರಿಂದ 5,132. ಸೋಯಾಬೀನ್ 1,469 ರಿಂದ 4,959. ಸೂರ್ಯಕಾಂತಿ ಸೂರ್ಯಪಾನ 4,939 ರಿಂದ 6,956. ಗೋಧಿ ಬಿಳಿ 1,877 ರಿಂದ 3,677. ಇನ್ನು ಬಾಗಲಕೋಟೆ ಪ್ಯಾಟಿ ಧಾರಣಿ ಪ್ರತಿ ಕ್ವಿಂಟಲ್ಗೆ ಹೀಗಿದೆ. ಸಜ್ಜೆ ಹೈಬ್ರಿಡ್ 1,867 ರಿಂದ 2,407. ನೆಲಗಡಲೆ ಶೇಂಗಾ ಗಿಜ್ಜೆ 2,280 ರಿಂದ 4,900. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 1,703 ರಿಂದ 2,169. ಸೂರ್ಯಕಾಂತಿ ಸೂರ್ಯಪಾನ 5609-7101. ಇನ್ನು ಹುಬ್ಬಳ್ಳಿ ಪ್ಯಾಟಿ ಧಾರಣಿ ಪ್ರತಿ ಕ್ವಿಂಟಲ್ಗೆ ಕಡಲೆಕಾಳು ಪ್ರಭೇದ ಜವರಿ ಅಥವಾ ಸ್ಥಳೀಯ ಕನಿಷ್ಠ 1210-4840, ಉದ್ದಿನಕಾಳು 2109-5801, ಧನಿಯಾ 13170-13270, ಒಣಮೆಣಸಿನಕಾಯಿ ಕಡ್ಡಿ 3500-30900.